ಮನೆಗೆ ಅಖಂಡ ಬಲಿಷ್ಠತೆಯನ್ನು ನೀಡುತ್ತದೆ. ಅಲ್ಟ್ರಾಟೆಕ್ ಇಂಜಿನಿಯರ್ ಆಯ್ಕೆಯ ದೇಶದ ನಂಬರ್ ಒನ್ ಸಿಮೆಂಟ್. ಹಾಲಮ್ಮ ಕೆರೂರಿ ಕ್ಯಾನ್ಸರ್ ಆಸ್ಪತ್ರೆ ಬಾಗಲಕೋಟೆ. ಲೀನಿಯರ್ ಎಕ್ಸಿಲರೇಟರ್, ಬ್ರೇಕಿಥೆರಪಿ, ರೇಡಿಯೋಥೆರಪಿ, ಕೀಮೋಥೆರಪಿಯೊಂದಿಗೆ ತಜ್ಞ ವೈದ್ಯರಿಂದ ಕ್ಯಾನ್ಸರ್ ಚಿಕಿತ್ಸೆ. ಕೆರೂರಿ ಹೃದಯ ರೋಗ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿಂದ ಎಂಜಿಯೋಗ್ರಾಮ್, ಎಂಜಿಯೋಪ್ಲಾಸ್ಟಿ, ಸ್ಟೆಂಟಿಂಗ್ ಹಾಗೂ ಹೃದಯ ರೋಗ ಶಸ್ತ್ರಚಿಕಿತ್ಸೆಗಳು ಕೈಗೆಟುಕುವ ದರದಲ್ಲಿ. ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಕಾರ್ಡು ಹೊಂದಿದವರಿಗೆ ಉಚಿತ ಚಿಕಿತ್ಸೆ. ಸಂಪರ್ಕಿಸಿರಿ ಕ್ಯಾನ್ಸರ್ ಆಸ್ಪತ್ರೆ 08354297033, ಹೃದಯ ರೋಗ ಆಸ್ಪತ್ರೆ 08354297133. ಮೀರಜಿನ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್ನಲ್ಲಿ ಕ್ಯಾನ್ಸರಿನ ಎಲ್ಲಾ ತರದ ತಪಾಸಣೆ ಹಾಗೂ ಚಿಕಿತ್ಸೆ ಒಂದೇ ಸೂರಿನಡಿಯಲ್ಲಿ ಅತ್ಯಂತ ಯೋಗ್ಯವಾದ ದರದಲ್ಲಿ. ಶೇಕ್ ಚಿಕಿತ್ಸೆಯಲ್ಲಿ ಸರ್ವೋತ್ತಮವಾದ ಲೀನಿಯರ್ ಆಕ್ಸಿಲರೇಟರ್ ರೋಗಿಗಳ ಚಿಕಿತ್ಸೆಗೆ ಉಪಲಬ್ಧವಾಗಿದೆ. ಶ್ರೀ ಸಿದ್ಧಿವಿನಾಯಕ ಗಣಪತಿ ಕ್ಯಾನ್ಸರ್ ಹಾಸ್ಪಿಟಲ್, ಮಿರಜ್. ಕಾಂಟ್ಯಾಕ್ಟ್ 02233221601 ಆರ್ ಲಾಗ್ ಆನ್ ಟು www.cancermiraj.com. ಈಗ ಕೃಷಿ ವಾರ್ತೆ. ಧಾರವಾಡ ತಾಲೂಕು ಅಮಿನಬಾವಿ ಹೋಬಳಿಯ ಗ್ರಾಮಗಳ ವ್ಯಾಪ್ತಿಯಲ್ಲಿ ಮುಂಗಾರು ಬೆಳೆಗಳಾದ ಉದ್ದು ಮತ್ತು ಸೋಯಾ ಅವರೆ ಬಿತ್ತನೆ ಮಾಡಿದ ನಂತರ ಬಸವನಹುಳು ಬಾಧೆ ಕಂಡು ಬಂದಿದ್ದು, ಬಿತ್ತನೆಯಾದ 10 ದಿನಗಳ ನಂತರ ಬೆಳೆಗಳು ಎರಡೆಲೆ ಬೆಳೆದಿದ್ದು, ಮುಂಗಾರು ಬೆಳೆಗಳಲ್ಲಿ ಅಲ್ಲಲ್ಲಿ ಸ್ವಲ್ಪ ಮಟ್ಟಿಗೆ ಬಸವನಹುಳುವಿನ ಬಾಧೆ ಕಾಣಿಸಿಕೊಂಡಿದೆ. ಈ ಬಸವನಹುಳು ನಿಶಾಚರಿಯಾಗಿದ್ದು ರಾತ್ರಿ ಹೊತ್ತಿನಲ್ಲಿ ಬೆಳೆಯನ್ನು ಬಾಧಿಸುತ್ತದೆ. ಹಗಲು ಹೊತ್ತಿನಲ್ಲಿ ಬದುಗಳಲ್ಲಿ ಕಸದ ಗುಂಪುಗಳ ಕೆಳಗೆ ಆಶ್ರಯ ಪಡೆಯುತ್ತದೆ. ಕೆಲವೊಮ್ಮೆ ಮೋಡ ಕವಿದ ವಾತಾವರಣ ಮತ್ತು ತುಂತುರು ಮಳೆ ಇದ್ದಾಗ ದಿನವಿಡೀ ಬೆಳೆಯನ್ನು ತಿನ್ನುತ್ತದೆ. ಇದರ ಬಾಧೆ ಬೆಳೆಯ ಪ್ರಾರಂಭಿಕ ಹಂತದಲ್ಲಿ, ಅಂದರೆ 10-15 ದಿನಗಳವರೆಗೆ ಹೆಚ್ಚು ಕಂಡುಬರುತ್ತದೆ. ತದನಂತರ ಕಾಂಡವು ಗಡಸಾದಾಗ ಈ ಕೀಟದ ಬಾಧೆ ಇರುವುದಿಲ್ಲ. ಬಸವನಹುಳುವನ್ನು ನಿರ್ವಹಣೆ ಮಾಡಲು ಕೈಯಿಂದ ಆರಿಸಿ ಸಾಯಿಸುವುದು ಹೆಚ್ಚು ಪರಿಣಾಮಕಾರಿ. ಹೊಲದ ಸುತ್ತಲೂ ಅಲ್ಲಲ್ಲಿ ನೀರಿನಲ್ಲಿ ನೆನೆಸಿದ ಗೋಣಿಚೀಲಗಳನ್ನು ಹರಡಿ ಅಲ್ಲಿ ಆಸರೆ ಪಡೆದ ಹುಳುಗಳನ್ನು ಆರಿಸಿ ಸಾಯಿಸಬೇಕು. ಏಕದಳ ಬೆಳೆಗೆ ಈ ಶಂಖದ ಪೀಡೆಯ ಹಾನಿ ಪ್ರಮಾಣ ಕಡಿಮೆ. ಬದು ಮತ್ತು ಬದುವಿನ ಸುತ್ತಲೂ ಸುಮಾರು 1/2 ಅಡಿ ಅಗಲ ಮತ್ತು 1/2 ಸೆಂಟಿಮೀಟರ್ ದಪ್ಪನೆಯ ಪಟ್ಟಣೆಯನ್ನು ಮೆಲಾಥಿಯನ್ ಅಥವಾ ಕ್ವಿನಾಲ್ಫಾಸ್ ಅಥವಾ ಘನವಲರೇಟ್ ಪುಡಿ ರೂಪದ ಕೀಟನಾಶಕ ಬಳಸಿ ಹಾಕಬೇಕು. ಅಲ್ಲದೆ ಬದುಗಳನ್ನು ಈ ಕೀಟನಾಶಕಗಳಿಂದ ಧೂಳೀಕರಿಸಬೇಕು. ಮೊನೋಕ್ರೋಟೋಫಾಸ್ ಮಿಶ್ರಿತ ವಿಷಪಾಶನವನ್ನು ಹೊಲದ ಸುತ್ತಲೂ ಹಾಗೂ ಅಡಗು ತಾಣಗಳ ಸುತ್ತಲೂ ಹಾಕುವುದು ಪರಿಣಾಮಕಾರಿ. ಮೆಟಾಲ್ಡಿಹೈಡ್ ಶೇಕಡ 2.5 ಮಾತ್ರೆಯನ್ನು ಪ್ರತಿ ಹೆಕ್ಟೇರ್ಗೆ 5 ಕೆಜಿಯಂತೆ ಹುಳುಗಳು ಅಡಗಿಕೊಳ್ಳುವ ಜಾಗದ ಸುತ್ತಲೂ ಹಾಗೂ ಅವು ಓಡಾಡುವ ಜಾಗ ಪತ್ತೆ ಹಚ್ಚಿ ಹಾಕಬೇಕು. ಈ ಮಾತ್ರೆಯನ್ನು ಹಾಕುವ ಮೊದಲು ಕೃಷಿ ತ್ಯಾಜ್ಯ ವಸ್ತು ಅಥವಾ ತರಕಾರಿ ತ್ಯಾಜ್ಯ ವಸ್ತು ಬಾಧಿತ ಹೊಲದಲ್ಲಿ ಅಲ್ಲಲ್ಲಿ ಗುಂಪಾಗಿ ಹಾಕುವುದರಿಂದ ಈ ಪೀಡೆಗಳು ಪದಾರ್ಥಗಳನ್ನು ತಿನ್ನಲು ಬಂದು ಔಷಧಿಯಿಂದ ಸಾವನ್ನಪ್ಪುತ್ತವೆ. ಈ ಕುರಿತು ಹೆಚ್ಚಿನ ಮಾಹಿತಿಗೆ ಹತ್ತಿರದ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳಿಗೆ ಅಥವಾ ಸಹಾಯಕ ಕೃಷಿ ನಿರ್ದೇಶಕರನ್ನು ಸಂಪರ್ಕಿಸಲು ಕೋರಲಾಗಿದೆ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ವಿಷಯ ವಿಶ್ವ ರಕ್ತದಾನ ದಿನ. ಭಾಗವಹಿಸುವ ತಜ್ಞ ವೈದ್ಯರು ಡಾಕ್ಟರ್ ಲಕ್ಷ್ಮೀದೇವಿ ಕೆವಿ, ನಡೆಸಿಕೊಡುತ್ತಾರೆ ಮಾಯಾ ರಾಮನ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಶ್ರೋತೃ ಬಾಂಧವರೇ ನಮಸ್ಕಾರ. ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಶ್ರೋತೃ ಬಾಂಧವರೇ, ನಮ್ಮ ಜೀವನದೊಳಗಿನ ಬಹು ಮಹತ್ವದ ಸಂಗತಿ ಅಂದ್ರೆ ನಾವೆಲ್ಲರೂ ಆರಾಮಾಗಿರಬೇಕು ಅಂತಂದ್ರೆ ನಾವು ರಕ್ತವನ್ನು ನಮ್ಮೊಳಗೆ ಸರಿಯಾಗಿ ಇಟ್ಕೊಳ್ಬೇಕು. ಅಂದ್ರೆ ಏನಾದರೂ ರೋಗ ಬಂದಾಗ ರಕ್ತದ ಅವಶ್ಯಕತೆ ಬೀಳೋದು ಸಹಜ. ಹಾಗಾಗಿ ಈ ರಕ್ತದಾನ ಅನ್ನೋದು ನಮ್ಮ ಜೀವನದೊಳಗೆ ಬಹಳ ಮಹತ್ವವನ್ನು ಪಡ್ಕೋತದೆ. ಹಾಗಾಗಿನ ವಿಶ್ವ ರಕ್ತದಾನಿಗಳ ದಿನ ಅಂತ ಆಚರಿಸಲಾಗ್ತದೆ. ಈ ರಕ್ತದ ಬಗ್ಗೆ, ರಕ್ತದಾನಿಗಳ ಬಗ್ಗೆ, ಅದರ ಮಹತ್ವವನ್ನು ತಿಳ್ಕೊಳ್ಳೋ ಸಲುವಾಗಿ ರಕ್ತದಾನದ ಮಹತ್ವದ ಬಗೆಗಿನ ಇವತ್ತಿನ SGM ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ಹೇಳ್ತಾ ಇದ್ದೀನಿ. ರಕ್ತದಾನದ ಮಹತ್ವ ಈ ವಿಷಯದ ಬಗೆಗಿನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಬಂದಾರ ಡಾಕ್ಟರ್ ಲಕ್ಷ್ಮೀದೇವಿ KB ಅವರು. ನಮಸ್ಕಾರ ಡಾಕ್ಟರ್. ನಮಸ್ಕಾರ ಮೇಡಮ್. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ಡಾಕ್ಟರ್ ಲಕ್ಷ್ಮೀದೇವಿ ಅವರು ನಿಮಗೆ ಒಂದಷ್ಟು ಮಾಹಿತಿ ಮಾಡಿಕೊಡ್ತಾರೆ, ಆಮೇಲೆ ನಿಮ್ಮಲ್ಲಿರುವ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ. ಈಗ ಡಾಕ್ಟರ್ ಕಿರು ಪರಿಚಯ ಮಾಡಿಕೊಳ್ಳೋಣಂತ. ಡಾಕ್ಟರ್ ಲಕ್ಷ್ಮೀದೇವಿ ಅವರು ಮೂಲತಃ ಬಳ್ಳಾರಿಯವರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಸರ್ಕಾರಿ ವೈದ್ಯಕೀಯ ಕಾಲೇಜು ಬಳ್ಳಾರಿಯೊಳಗೆ 1993 ತಮ್ಮ MBBS ಪದವಿಯನ್ನು, 97 ಕ್ಲಿನಿಕಲ್ ಪ್ಯಾಥಾಲಜಿಯೊಳಗೆ ಡಿಪ್ಲೊಮಾ ಪಡ್ಕೊಂಡಾರ. ಡಾಕ್ಟರ್ ಲಕ್ಷ್ಮೀದೇವಿ ಅವರು ಧಾರವಾಡದ ರೋಟರಿ ರಕ್ತ ಭಂಡಾರದೊಳಗೆ 4 ಕಾಲ ಸೇವೆಯನ್ನು ಸಲ್ಲಿಸಿ 2005 SGM ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ರೋಗ ಲಕ್ಷಣಶಾಸ್ತ್ರ ವಿಭಾಗದೊಳಗೆ ಕಳೆದ 17 ಸೇವೆ ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ ಇವರು ರಕ್ತ ಭಂಡಾರ ವಿಭಾಗದ ಅಧಿಕಾರಿಗಳಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ರಕ್ತದಾನದ ಮಹತ್ವ ನಮಗೆಲ್ಲರಿಗೂ ಗೊತ್ತದ, ಆದರೆ ವೈದ್ಯರು ಹೇಳುವಂತಹ ಮಾತುಗಳು ನಮ್ಗೆ ಇನ್ನಷ್ಟು ಸ್ಪಷ್ಟವಾಗಿ ಕೇಳಿ ಬರ್ತಾವ, ನಮಗೆ ಹೃದಯಕ್ಕೆ ಮನಕ್ಕೆ ತಟ್ತಾವ ಅನ್ನೋ ಸಲುವಾಗಿ ನಾವೀಗ ರಕ್ತದಾನದ ಮಹತ್ವದ ಬಗ್ಗೆ ಡಾಕ್ಟರ್ ಲಕ್ಷ್ಮೀದೇವಿ ಅವರಿಂದ ಮಾಹಿತಿ ಮಾಡಿಕೊಳ್ಳೋಣ. ಡಾಕ್ಟರ್, ಈಗ ರಕ್ತದಾನದ ಮಹತ್ವದ ಬಗ್ಗೆ ನಿಮ್ಮ ವಿಷಯ. ಧನ್ಯವಾದಗಳು ಮೇಡಮ್. ರಕ್ತದಾನದ ಬಗ್ಗೆ ಇವತ್ತು ತಿಳಿದುಕೊಳ್ಳೋಣ. ರಕ್ತ ಎನ್ನುವುದು ದೇಹದ ಬಹುದೊಡ್ಡ ಸಂಬಂಧಕ ಅಂಗ, ಅಂದರೆ ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಏಕೆಂದರೆ ರಕ್ತದಲ್ಲಿರುವಂಥ RBC ಅಥವಾ ಕೆಂಪು ರಕ್ತ ಕಣದಲ್ಲಿ ಹಿಮೋಗ್ಲೋಬಿನ್ ಅಂತ ಒಂದು ಅಂಶ ಇರುತ್ತದೆ. ಆ ಹಿಮೋಗ್ಲೋಬಿನ್ ಅಂಶ ನಮಗೆ ಆಕ್ಸಿಜನ್ನ ಒದಗಿಸುತ್ತದೆ ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಹೊರಹಾಕುತ್ತದೆ. ಆದ್ದರಿಂದ ಅದನ್ನು ಲಿಕ್ವಿಡ್ ಕನೆಕ್ಟಿವ್ ಟಿಶ್ಯೂ ಅಂತ ಕರಿತೀವಿ. ಇಂದಿನ ದಿನ June 14 ವಿಶ್ವ ರಕ್ತದಾನಿಗಳ ದಿನವೆಂದು ಆಚರಿಸುತ್ತೇವೆ. ಇಂದು ಕಾರ್ಲ್ ಲ್ಯಾಂಡ್ಸ್ಟೀನರ್ ಅವರ ಹುಟ್ಟುಹಬ್ಬ. ಅವರು ರಕ್ತ ಪೂರಣ ಶಾಸ್ತ್ರದ ಪಿತಾಮಹ, ಅಂದರೆ ಫಾದರ್ ಆಫ್ ಟ್ರಾನ್ಸ್ಫ್ಯೂಷನ್ ಮೆಡಿಸಿನ್ ಅಂತ ಕರಿತೀವಿ. ಅವರು ರಕ್ತಪೂರ್ಣ ಶಾಸ್ತ್ರಕ್ಕೆ ಒಂದು ಹೊಸ ಆಯಾಮವನ್ನೇ ರೂಪಿಸಿದ್ದಾರೆ. ಮಾನವ ರಕ್ತದಲ್ಲಿ ಯಾವ ರೋಧಕ ಅಂದರೆ ಆ್ಯಂಟಿಜನ್ ಇರುತ್ತದೋ ಅದಕ್ಕೆ ಅನುರೂಪವಾದ ಪ್ರತಿರೋಧಕ ಅಂದರೆ ಆ್ಯಂಟಿಬಾಡಿ ಇರುತ್ತದೆ ಎಂಬುದನ್ನು ವೈಜ್ಞಾನಿಕವಾಗಿ ಸ್ಪಷ್ಟಪಡಿಸಿದ್ದಾರೆ. ರಕ್ತಪೂರ್ಣದಿಂದ ಆಗುವ ಹಾನಿಯನ್ನು 90% ಕಡಿಮೆ ಮಾಡುವಲ್ಲಿ ಅವರು ಶ್ರಮಿಸಿದ್ದಾರೆ. ಈ ಸಂಬಂಧವು ಅವರಿಗೆ ನೋಬಲ್ ಪಾರಿತೋಷಕವೂ ಲಭಿಸಿದೆ. ಇಂದಿನ ದಿನ ನಾವು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವವರನ್ನು ಸತ್ಕರಿಸುತ್ತೇವೆ. ಈ ವರ್ಷದ ವಿಶ್ವ ಆರೋಗ್ಯ ಸಂಸ್ಥೆಯ ಘೋಷಣೆ ಏನೆಂದರೆ, ಡೊನೇಟಿಂಗ್ ಬ್ಲಡ್ ಈಸ್ ಆನ್ ಆ್ಯಕ್ಟ್ ಆಫ್ ಸಾಲಿಡಾರಿಟಿ, ಜಾಯಿನ್ ದ ಎಫರ್ಟ್ ಅಂಡ್ ಸೇವ್ ಲೈಫ್ಸ್. ಹೀಗೆಂದರೆ ರಕ್ತದಾನ ಮಾಡುವುದು ಒಂದು ಒಗ್ಗಟ್ಟಿನ ಕ್ರಿಯೆ. ಈ ಪ್ರಯತ್ನದಲ್ಲಿ ನಾವೆಲ್ಲ ಸೇರಿಕೊಂಡು ಜೀವಗಳನ್ನು ಉಳಿಸೋಣ. ಈಗ ಮೊದಲಿಗೆ ವಿವಿಧ ರಕ್ತದಾನಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಸ್ವಯಂ ಪ್ರೇರಿತ ರಕ್ತದಾನಿ, ಹಾಗೆಂದರೆ ಯಾವ ಪ್ರತಿಫಲಾಪೇಕ್ಷೆಯೂ ಇಲ್ಲದೆ ರಕ್ತದಾನ ಮಾಡುವುದು. ಎರಡನೆಯದು ಬದಲಿ ನೀಡುವುದು, ಅಂದರೆ ರೀಪ್ಲೇಸ್ಮೆಂಟ್ ಡೋನರ್, ಅಂದರೆ ತಮ್ಮ ರೋಗಿಗೆ ರಕ್ತದ ಅವಶ್ಯಕತೆ ಇದ್ದಾಗ ಅವರು ಬ್ಲಡ್ ಬ್ಯಾಂಕಿಗೆ ಅಥವಾ ರಕ್ತ ಭಂಡಾರಕ್ಕೆ ಬಂದು ಅವರ ಪೈಕಿ ಒಬ್ಬರ ಫ್ರೆಂಡು ಅಥವಾ ರಿಲೇಟಿವ್ ಯಾರಾದರೂ ಬ್ಲಡ್ ಕೊಟ್ಟು ಆ ರಕ್ತವನ್ನು ತೆಗೆದುಕೊಂಡು ಹೋಗುತ್ತಾರೆ. ಮೂರನೆಯದು ಡೈರೆಕ್ಟೆಡ್ ಡೊನೇಷನ್ ಅಥವಾ ನಿರ್ದೇಶಿಸಿದ ದಾನಿ ಅಂತ ಕರಿತೀವಿ. ಹಾಗೆಂದರೆ ರಕ್ತದ ಅವಶ್ಯಕತೆ ಇದ್ದಾಗ ಅದು ರಕ್ತದ ಗುಂಪು ಬಹಳ ವಿರಳವಾಗಿದ್ದಾಗ, ಅಂದರೆ AB ನೆಗೆಟಿವ್ ಅಥವಾ ಬಾಂಬೆ ಪಾಸಿಟಿವ್ ಅಂತ ಕರಿ, ಅಂಥ ಟೈಮಲ್ಲಿ ಅದೇ ರಕ್ತದ ಗುಂಪಿನ ವ್ಯಕ್ತಿಯನ್ನು ಕರೆದುಕೊಂಡು ಆ ರಕ್ತವನ್ನು ಕೊಟ್ಟು ಅದೇ ರಕ್ತವನ್ನು ಪಡೆದುಕೊಳ್ಳುವುದು. ನಾಲ್ಕನೆಯದು ವೃತ್ತಿಪರ ರಕ್ತದಾನಿ, ಅಂದರೆ ಪ್ರೊಫೆಷನಲ್ ಡೋನರ್. ಇದು ರಕ್ತದಾನ ಮಾಡಿ ದುಡ್ಡು ತೆಗೆದು, ಇದನ್ನು ಫಿಲ್ಮ್ಸಲ್ಲೆಲ್ಲ ನೀವು ನೋಡಿರ್ಬೋದು. ಆದರೆ ಇದನ್ನು ನಾವು January 1, 1998 ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಇದನ್ನು ಎಲ್ಲೂ ಫಾಲೋ ಮಾಡಬಾರದು. ಈಗ ರಕ್ತದಾನ ಮಹಾದಾನ ಮತ್ತು ಶ್ರೇಷ್ಠ ದಾನ ಎಂದು ಕರೆಯುತ್ತೇವೆ. ಏಕೆ? ನಾವು 18 ವರ್ಷದಿಂದ 60 ವರ್ಷದವರೆಗೂ ವರ್ಷದಲ್ಲಿ 3-4 ಬಾರಿ ರಕ್ತದಾನ ಮಾಡಬಹುದು. ಮತ್ತು ನಮ್ಮ ರಕ್ತವನ್ನು ತೆಗೆದುಕೊಂಡ ಮೇಲೆ ಅದನ್ನು 3-4 ಭಾಗಗಳಿಗೆ ವಿಂಗಡಿಸಬಹುದು. ಅವು ಏನೆಂದರೆ ಕೆಂಪು ರಕ್ತ ಕಣ RBC, ಪ್ಲೇಟ್ಲೆಟ್ ಅದಕ್ಕೆ ಚಪ್ಪಟೆ ಕಣಗಳು ಅಂತ ಕರಿತೀವಿ, ನೀರಿನಾಂಶ ಅಂದರೆ ಪ್ಲಾಸ್ಮಾ, ಮತ್ತು ಘನೀಕೃತ ಪ್ಲಾಸ್ಮಾ ಅಂದರೆ ಕ್ರಯೋಪ್ರೆಸಿಪಿಟೇಟ್ ಅಂತ. ಈ 4 ಭಾಗ ಮಾಡೋದ್ರಿಂದ ನಮ್ಮ ಒಂದು ಬ್ಲಡ್ಡಿಂದ ನಾವು 4 ಜನ ಜೀವವನ್ನು ಉಳಿಸಬಹುದು. ಈಗ ಯಾರೆಲ್ಲ ರಕ್ತದಾನ ಮಾಡಬಹುದು? 18 ವಯಸ್ಸಿನಿಂದ 65 ವಯಸ್ಸಿನವರೆಗೆ, ತೂಕ 45 ಕಿಲೋಗಿಂತ ಮೇಲ್ಪಟ್ಟಿರಬೇಕು, ಹಿಮೋಗ್ಲೋಬಿನ್ ಅಂಶ 12.5 g/%ಗಿಂತ ಮೇಲ್ಪಟ್ಟಿರಬೇಕು, ದೈಹಿಕವಾಗಿ ಆರೋಗ್ಯಯುತವಾಗಿರಬೇಕು, ಅವನು ಸರಿಯಾದ ಆಹಾರವನ್ನು ಸೇವಿಸಿರಬೇಕು, ದ್ರವಾಹಾರವು ಸರಿಯಾಗಿ ಸೇವಿಸಿರಬೇಕು, 6-8 ತಾಸು ನಿದ್ರೆಯಾಗಿರಬೇಕು, ಮತ್ತು ಯಾವುದೇ ರೀತಿಯ ನಂಜು ಇರಬಾರದು, ಕಾಯಿಲೆಗಳಿರಬಾರದು, ಒಟ್ಟು ಆರೋಗ್ಯವಂತರಾಗಿರಬೇಕು. ಮೇಡಮ್, ಕಳೆದ 3 ದಿನದಲ್ಲಿ ಮದ್ಯ ಸೇವನೆ ಆಗಿರಬಾರದು, ಆಸ್ಪ್ರಿನ್ ಟ್ಯಾಬ್ಲೆಟ್ ಅಥವಾ ಸ್ಟೀರಾಯ್ಡ್ ಮಾತ್ರೆ ತೆಗೆದುಕೊಂಡಿರಬಾರದು, ಹಾಗೂ 2 ವಾರದಲ್ಲಿ ಎನಿ ಆಂಟಿಬಯೋಟಿಕ್ ಗುಳಿಗೆ ತಗೊಂಡಿರಬಾರದು, ಮೀಸಲ್ಸ್ ಅಥವಾ ದಡಾರ, ಮಂಗನ ಬಾವು, ಮಂಪ್ಸ್, ಮೂತ್ರನಾಳದ ಸೋಂಕು, ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್, ಲೂಸ್ ಮೋಷನ್, ಅತಿಸಾರ, ಜ್ವರ, ಕೆಮ್ಮು, ನೆಗಡಿ ಇವ್ಯಾವುದೂ ಆಗಿರಬಾರದು. ಮತ್ತು 2 ವಾರದಲ್ಲಿ ಕಲರಾ, ಟೈಫಾಯ್ಡ್ ಅಥವಾ ಟೆಟನಸ್ ಚುಚ್ಚುಮದ್ದು ಹಾಕಿಸಿಕೊಂಡಿರಬಾರದು. ಕಳೆದ 6 ತಿಂಗಳಲ್ಲಿ ಕಾರಣವಿಲ್ಲದ ತೂಕ ಕಡಿಮೆಯಾಗಿದ್ದರೆ ಅಥವಾ ನಿರಂತರವಾದ ಜ್ವರವಿದ್ದರೆ, ಗ್ರಂಥಿಗಳ ಊತ ಅಂದರೆ ಲಿಂಫ್ ನೋಡ್ ಎನ್ಲಾಜ್ಮೆಂಟ್ ಅಂತ ಕರಿತೀವಿ, ಶಸ್ತ್ರಚಿಕಿತ್ಸೆ ಆಪರೇಷನ್ ಏನಾದರೂ ಆಗಿದರೆ, ಡೆಂಗ್ಯೂ ಜ್ವರ ಆಗಿದ್ದರೆ ಅಥವಾ ಏನಾದರೂ ಅನಸ್ಥಿಷ್ಯಾ ತಗೊಂಡಿದ್ರೆ ಅಥವಾ ಹಲ್ಲು ಕೀಳಿಸಿದರೆ ರಕ್ತದಾನ ಮಾಡುವಂತಿಲ್ಲ 6 ತಿಂಗಳೊಳಗೆ. ಕಳೆದ 1 ವರ್ಷದಲ್ಲಿ ಏನಾದರೂ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದರೆ ಅಥವಾ ಕಾಮಾಲೆ ಅಥವಾ ಜಾಂಡಿಸ್, ಅದು ಹೆಪಟೈಟಿಸ್ B ಮತ್ತು C, ರೇಬಿಸ್ ವ್ಯಾಕ್ಸಿನ್ ಅಂದರೆ ನಾಯಿ ಕಚ್ಚಿದ ಇಂಜೆಕ್ಷನ್ ಮಾಡಿಸ್ಕೊಂಡಿದೆ, ಅಥವಾ ಕುಟುಂಬದಲ್ಲಿ ಯಾರಿಗಾದ್ರು ಕಾಮಾಲೆ ಇದ್ರೂ ತೊಗೊಳಕ್ಕೆ ಬರಲ್ಲ, ಟೈಫಾಯ್ಡ್ ಕಾಯಿಲೆ ಆಗಿರೋ ಅಥವಾ ಹಚ್ಚಿ ಹಾಕಿಸಿಕೊಂಡಿದ್ರು ನಾವು 1 ವರ್ಷ ರಕ್ತ ಕೊಡೋಕ್ಕೆ ಬರೋದಿಲ್ಲ ಮೇಡಮ್. ಕಳೆದ 2 ವರ್ಷದಲ್ಲಿ TB ಕಾಯಿಲೆ ಆಗಿದ್ದರೂ ದಾನ ಮಾಡುವಂತಿಲ್ಲ. ಈಗ ಸ್ವಲ್ಪ ಕಾಯಿಲೆಗಳಿದ್ದಾವೆ, ಅದು ಇದ್ದಾಗೆ ಶಾಶ್ವತವಾಗಿ ರಕ್ತದಾನ ಮಾಡುವಂತಿಲ್ಲ. ಅವು ಯಾವುವು ಎಂದರೆ ಹೃದಯ ತೊಂದರೆ, BP ಲೋ ಅಥವಾ ಹೈ, ತೆರೆದ ಹೃದಯ ಚಿಕಿತ್ಸೆ ಅಂದರೆ ಓಪನ್ ಹಾರ್ಟ್ ಸರ್ಜರಿ, ಅರ್ಬುದ ರೋಗ ಕ್ಯಾನ್ಸರ್, ಅಪಸ್ಮಾರ ಎಪಿಲೆಪ್ಸಿ, ಉನ್ಮಾದ ಸ್ಕಿಜೋಫ್ರೀನಿಯಾ, ಅಸಹಜ ರಕ್ತಸ್ರಾವ ಅಂದರೆ ಬ್ಲೀಡಿಂಗ್ ಡಿಸಾರ್ಡರ್ಸ್, ಉಬ್ಬಸ, ಅಸ್ಥಮಾ, ಮಧುಮೇಹ, ಡಯಾಬಿಟಿಸ್, ಥೈರಾಯ್ಡ್ ಕಾಯಿಲೆ, ಕಾಮಾಲೆ ಆಗಲೇ ಹೇಳಿದೆ 2 B ಮತ್ತು C, ಏಡ್ಸ್, ಸಿಫಿಲಿಸ್, ಪಿತ್ತಜನಕಾಂಗದ ಕಾಯಿಲೆ ಅಂದರೆ ಗ್ಯಾಲ್ಬ್ಲಾಡರ್ ಡಿಸೀಸ್, ಮತ್ತು ಕಿಡ್ನಿ ಪ್ರಾಬ್ಲಮ್ ಇದ್ರೂ ಬ್ಲಡ್ ಕೊಡೋಕ್ಕೆ ಬರೋದಿಲ್ಲ. ಇನ್ನೂ ಒಂದು ಕಂಡೀಷನ್ ಇದೆ, ಪಾಲಿಸೈಥೀಮಿಯಾ ಅಂತ. ಈಗ ನಾರ್ಮಲಿ ನಮ್ದು ಹಿಮೋಗ್ಲೋಬಿನ್ 12-16 ಇರುತ್ತೆ, ಬಟ್ ಇವರಲ್ಲಿ 16-ಗಿಂತ ಜಾಸ್ತಿ ಇರುತ್ತೆ, ಅಂಥವರು ಬ್ಲಡ್ ಡೊನೇಟ್ ಮಾಡೋಕೆ ಬರೋದಿಲ್ಲ. ಹೆಣ್ಣು ಮಕ್ಕಳಲ್ಲಿ ಒಂದು ಅಂಶ ನಾವು ಗೊತ್ತಿಡಬೇಕು, ಮುಟ್ಟಿನ ಸಮಯದಲ್ಲಿ ಗರ್ಭಿಣಿ ಸ್ತ್ರೀಯರು, ಹಾಲುಣಿಸುವ ತಾಯಿಂದರು, 1 ವರ್ಷದಲ್ಲಿ ಹೆರಿಗೆ ಆಗಿದ್ದರೆ ಮತ್ತು 6 ತಿಂಗಳಲ್ಲಿ ಗರ್ಭಪಾತವಾಗಿದ್ದರೆ ಅವರ್ಯಾರು ರಕ್ತದಾನ ಮಾಡುವಂತಿಲ್ಲ. ಇಷ್ಟೆಲ್ಲ ತಿಳಿದ ಮೇಲೆ ಈಗ ರಕ್ತದಾನದ ಬಗ್ಗೆ ಇರುವಂಥ ತಪ್ಪು ತಿಳುವಿಕೆಗಳು ಮತ್ತು ಸಹಜ ಸಂಗತಿ ಬಗ್ಗೆ ತಿಳಿದುಕೊಳ್ಳೋಣ. ನಮಗೆ ಭಾಳ ಜನ ಕೇಳ್ಕೋತಾರೆ ನಮಗೆ ರಕ್ತಹೀನತೆ ಉಂಟಾಗುತ್ತದೆ ಅಂತ, ಹಾಗೇನಿಲ್ವ. 3 ತಿಂಗಳಿಗೊಮ್ಮೆ ನೀವು ರಕ್ತದಾನ ಮಾಡುವುದು ಮತ್ತು ನಿಮ್ಮ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. ರೋಗ ಬರುವ ಸಾಧ್ಯತೆ ಇದೆಯಾ ಅಂತ ಕೇಳ್ತಾರೆ, ಹಾಗೇನಿರೋದಿಲ್ಲ. ಸುರಕ್ಷಿತವಾಗಿ ರಕ್ತ ತೆಗೆದುಕೊಳ್ಳುತ್ತವೆ ಮತ್ತು ಸಂಸ್ಕರಿಸಿದ ಚೀಲ ಮತ್ತು ಸೂಜಿ ಉಪಯೋಗಿಸುತ್ತೆ, ಆದ್ದರಿಂದ ಅದು ಬರೋದಿಲ್ಲ. 3, ಮಹಿಳೆಯರು ರಕ್ತನ ಮಾಡುವಂತಿಲ್ಲ ಅಂತ ಕೇಳ್ತಾರೆ. ಇಲ್ಲ, ಕಣ್ಮಕ್ಕಳಲ್ಲಿ 3 ತಿಂಗಳಲ್ಲಿ ಕೊಟ್ಟಂಗೆ ಹೆಣ್ಮಕ್ಳು 4 ತಿಂಗಳೊಮ್ಮೆ ರಕ್ತದಾನ ಮಾಡಬಹುದು. ನಾನಾಗಲೇ 2 ಸಲ ರಕ್ತದಾನ ಮಾಡಿದ್ದೇನೆ ಅಂತ. ಇಲ್ಲ, ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು, ಏನೂ ತೊಂದರೆಯಾಗೋದಿಲ್ಲ. ನಾನು ನನ್ನ ಕುಟುಂಬದವ್ರಿಗೆ ಬೇಕಾದಾಗ ರಕ್ತ ಕೊಡ್ತೀನಿ ಅಂತ ಕೇಳ್ಕೋತಾರೆ. ಸೊ ಹಂಗಿರೋದೆ, ರಕ್ತ ಭಂಡಾರದಲ್ಲಿ ರಕ್ತ ಕೊಟ್ಟರೆ ಅಲ್ಲಿ ಶೇಖರಣೆ ಆಗುತ್ತೆ ಮತ್ತು ನಿಮಗೆ ಅವಶ್ಯಕತೆ ಇದ್ದಾಗ ಸಿಗುತ್ತದೆ. ನನ್ನ ತೂಕ, ನನ್ನ ರಕ್ತದ ಬೇಡಿಕೆ ಇಲ್ಲ ಅಂತ ಹೇಳ್ತಾರೆ ಸ್ವಲ್ಪ ಜನ. ಹಾಗೇನಿರೋದಲ್ಲ, ಯಾವಾಗಲೂ ರಕ್ತದ ಬೇಡಿಕೆ ಇದ್ದೇ ಇರುತ್ತದೆ. ನೀವು ಸ್ವಪ್ರೇರಣೆಯಿಂದ ರಕ್ತದಾನ ಮಾಡಿ ಮತ್ತು ನಿಮ್ಮ ಗೆಳೆಯರಿಗೂ ಪ್ರೇರಣೆಯನ್ನು ಮಾಡಿ. ಅದಕ್ಕಾಗಿ ಇದು ವಿಶ್ವ ರಕ್ತದಾನ ದಿನ ಅಂತ ಕೂಡ ಆಚರಿಸ್ತೀವಲ್ಲ, ಆ ಥರದ ಜಾಗೃತಿ. ಹೌದು ಮೇಡಮ್, ಮುಂಚೆ ರಕ್ತ ಕೊಟ್ಟಾಗ ನನಗೆ ತಲೆ ಸುತ್ತಿತ್ತು ಅಂತ ಹೇಳ್ತಾರೆ. ಸರಿಯಾಗಿ ಊಟ ಮತ್ತು ನಿದ್ರೆ ಆಗಿಲ್ಲದಿದ್ದರೂ ಈಗಾಗುವ ಸಂಭವ ಇರುತ್ತದೆ. ಮತ್ತು ತೂಕ ಜಾಸ್ತಿ ಆಗುತ್ತದೆಯಾ ಅಂತ ಸ್ವಲ್ಪ ಜನ ಕೇಳ್ತಾರೆ, ಹಾಗೇನು ಆಗುವುದಿಲ್ಲ. ನನ್ನ ತೂಕ ಕಡಿಮೆ ಇದೆ, ನಾನು ಹಿಂಗೆ ರಕ್ತದಾನ ಮಾಡಬೇಕು? ಹಾಗೇನಿರಲಿಲ್ಲ, 45 kg ಜಾಸ್ತಿ ಇದ್ರೆ 350 ml ತೆಗಿತೀವಿ, 55 kg ಜಾಸ್ತಿ ಇದ್ರೆ 450 ml ತೆಗಿತೀವಿ. ನಾನು 52 kg ಇದ್ದೀನಿ, ಈಗಾಗಲೇ 6 ಸರಿ ರಕ್ತದಾನ ಮಾಡಿದ್ದೇನೆ. ಸೊ ಅದೇನು ಪ್ರಾಬ್ಲಮ್ ಆಗುತ್ತಿಲ್ಲ. ಇಷ್ಟೆಲ್ಲ ತಿಳಿದ ಮೇಲೆ ಇನ್ನೊಂದು ಅಂಶವೇನೆಂದರೆ, ಅಂಗಾಂಗ ದಾನವನ್ನು ನಾವು ಜೀವಿತಾವಧಿಯಲ್ಲಿ 1 ಸರಿ ಮಾಡಬಹುದು, ಆದರೆ ರಕ್ತದಾನವೊಂದು 3-4 ಸಾರಿ 65 ವರ್ಷವರೆಗೂ ನಾವು ಕೊಟ್ಟು 4 ಜನ ಜೀವಗಳನ್ನು ಉಳಿಸಬಹುದು. ಈ ಸಂದರ್ಭದಲ್ಲಿ ನಾವೆಲ್ಲ ನಿರಂತರವಾಗಿ ರಕ್ತದಾನ ಮಾಡುವ ಪಣ ತೊಡೋಣ. ಖಂಡಿತ, ಬಹಳ ಒಳ್ಳೆ ಮಾಹಿತಿ ನೀಡಿದ್ರಿ ಡಾಕ್ಟರ್. ನಮ್ಮ ಶ್ರೋತೃಗಳೆಲ್ಲ ಕೇಳಿರ್ತಾರೆ ಈಗ, ಈಗ ತಮ್ಮ ಹತ್ರ ಇರುವಂತಹ ಸಮಸ್ಯೆಗಳನ್ನ ನಮ್ಮ ಹತ್ರ ಕೇಳಿಕೊಳ್ಳಿ, ಡಾಕ್ಟರ್ ಇದ್ದಾರೆ ನಿಮ್ಗೆ ಉತ್ತರಗಳನ್ನು ನೀಡ್ತಾರ ಅಂತ ಹೇಳ್ತಾ ಈಗ ನಾವು ಒಂದೊಂದೇ ಕರೆಗಳನ್ನ ತಗೊಳ್ಳೋಣ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಹೇಳ್ರಿ. ರಾಯಬಾಗಿಂದ ಭೀಮರಾವ್ ಕುಕ್ಕಟ್ಟೆ ಮಾತಾಡಿದ್ರಿ. ಪ್ರಶ್ನೆ ಕೇಳ್ರಿ. ರಕ್ತ ದಾನ ಮಾಡಿದ್ರೆ ತೂಕ ಕಡಿಮೆ ಆಗ್ತೈತೆ ಅಂತಾರ್ರಿ ಮೇಡಮ್, ಸರಿನಾ ತಪ್ಪ್ರಿ? ತೂಕ ಕಡಿಮೆ ಆಗೋದಿಲ್ಲ ಸರ್, ತೂಕ ಏನು ಕಡಿಮೆ ಆಗೋದಿಲ್ಲ ಅಥವಾ ಜಾಸ್ತಿನೂ ಆಗೋದಿಲ್ಲ. ಆಗೋದಿಲ್ಲ, ಸರಿ ಮೇಡಮ್, ಧನ್ಯವಾದ. ಹಲೋ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡೋದು? ಬಾಗಲಕೋಟೆ ನವನಾಡದಿಂದ ಮಹೇಶ್ ಮರೇಶ್ ಕರ್ರಿ. ಪ್ರಶ್ನೆ ಕೇಳ್ರಿ ಮಹೇಶ್. ಮೇಡಮ್, ಇವತ್ತು ನಾನು ರಕ್ತ ಕೊಟ್ಟು ಬಂದೀನಿ ಮೇಡಮ್, ಇವತ್ತು ವಿಶ್ವ ರಕ್ತದಾನಿಗಳ ದಿನದ ದಿವಸ. ಓಕೆ, ಕಂಗ್ರಾಚುಲೇಷನ್ಸ್ ರೀ. ಇನ್ನು ಮತ್ತಿನ ಎರಡು ದಿವಸ ಕೊಡ್ಬೇಕು ಮೇಡಮ್? ಮೂರು ತಿಂಗಳಾದ್ಮೇಲೆ ಕೊಡ್ಬೋದು ಸರ್, ಆದರೆ ಒಬ್ಬೊಬ್ಬರಿಗೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಕೊಟ್ಟಾಗ ಒಬ್ಬೊಬ್ಬರಿಗೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಆದ್ದರಿಂದ ನನ್ನ ಇದ್ರ ಪ್ರಕಾರ ವರ್ಷದಲ್ಲಿ ಎರಡು ಸಾರಿ ಆರು ತಿಂಗಳಿಗೊಮ್ಮೆ ಬ್ಲಡ್ ಡೊನೇಟ್ ಮಾಡೋದು ಭಾಳ ಉತ್ತಮ ಸರ್. ಅಂದ್ರೆ ಹಿಮೋಗ್ಲೋಬಿನ್ ಎಷ್ಟು ಇರಬೇಕು ಮೇಡಮ್? ಅವಾಗ 12.5 ಗ್ರಾಮ್ಕ್ಕಿಂತ ಜಾಸ್ತಿ ಇರಬೇಕು ಸರ್. ಓಕೆ, ಧನ್ಯವಾದ. ಹಲೋ, ನಮಸ್ಕಾರ ಮೇಡಮ್. ನಮಸ್ಕಾರ, ನಾವು ವಿರ್ಮಳ ಪಟೇಲ್ ಮೇಡಮ್, ದಾವಣಿಂದ. ಮೇಡಮ್, ಈಗ ನೀವು ರಕ್ತ ಕೊಡ್ಲಿಕ್ಕೆ 80-65 ಏಜ್ ಹೇಳಿದ್ರಿ ಮೇಡಮ್. ಹೌದು. ಇಫ್ ಎಮರ್ಜೆನ್ಸಿ ಕಮ್ಸ್ ವಿದಿನ್ 18 ಆರ್ ಆಫ್ಟರ್ 65 ಕೊಡಬಾರ್ದು ಸರ್, ಅದು ಲೀಗಲ್ ಇದೆ ಗವರ್ಮೆಂಟ್ ಅಲ್ಲಿ, ಇದು ಡ್ರಗ್ ಕಂಟ್ರೋಲರ್ ಪ್ರಕಾರ ಇಟ್ ಇಸ್ ಲೈಕ್ ದಟ್. ಆಮೇಲೆ 18 ಇಯರ್ಸ್ ಆಗಿರ್ಬೇಕು, ಅದಕ್ಕೆ ಅಸ್ಥಿ ಮಜ್ಜೆ ಬೋನ್ ಮ್ಯಾರೋ ಸರಿಯಾಗಿ ಸಶಕ್ತವಾಗಿ ಕೆಲಸ ಮಾಡ್ಬೇಕಲ್ಲ ಸರ್. ಸೊ 18 ಆದ್ಮೇಲೆ ಹಿ ಕ್ಯಾನ್ ಸೈನ್. ಇಲ್ಲ, ತಗೊಳ್ಳೋದಿಲ್ಲ ಸರ್, ತಗೋಬಾರ್ದು. ಅಲ್ಲಲ್ರಿ ಮೇಡಮ್, ಅಂದ್ರೆ 18 ಒಳಗೆ ಇದ್ದವ್ರಿಗೆ ಏನಾದ್ರೂ ತೊಂದರೆ ಇದ್ರೆ ಹೇಳಿದೆ ಹಿಂಗೆ, ಅವ್ರಿಗೆ ಏನಾದ್ರೂ ತೊಂದರೆ, ರಕ್ತದ ತೊಂದರೆ ಬಂದ್ರೆ ಅವ್ರ ಬ್ಲಡ್ ಹಾಕಿಸ್ಕೊಳ್ಳೋದ? ಹಿಮೋಗ್ಲೋಬಿನ್ ಮತ್ತೆ ಈಗ ಇವೆಲ್ಲ ಸ್ವಲ್ಪ ಫೋರ್ ನೀವು ಇದನ್ನ ಹೇಳಿದ್ರಲ್ಲ, ಡಿವಿಜನ್ಸ್ ಹೇಳಿದ್ರಲ್ಲ, ಈಗ ಈಗ ಕೊಡುವಾಗ ಏನಾಗ್ತದೆ, ಈಗ ಸ್ವಲ್ಪ ತಗೊಳ್ಳೋ ವ್ಯಕ್ತಿ ಕಡೆ ಅದು ಒಂದು ಐಟಮ್ ಜಾಸ್ತಿ ಇದ್ದು, ಕೊಡುವ ವ್ಯಕ್ತಿ ಕಡೆ ಒಂದ್ ಐಟಮ್ ಜಾಸ್ತಿ ಇದ್ರೆ ಅದನ್ನ ನೀವು ಮೊದ್ಲೇ ಅದನ್ನ ಡಿವೈಡ್ ಮಾಡಿ ಅದನ್ನ ಶೇರ್ ಮಾಡ್ತೀರಾ? ಬ್ಲಡ್ ಒಂದು ಬ್ಯಾಗ್ ಅಲ್ಲಿ ತಗೊಂಡು ಅದನ್ನ ಆಮೇಲೆ ಡಿವೈಡ್ ಮಾಡ್ತೀವಿ ಸರ್. ಓಕೆ, ಅಮೆರಿಕ ವೈಟ್ ಪ್ಲೇಟ್ ಸಿಗೋದು ಕೆಂಪು ರಕ್ತ ಕಣಗಳದ್ದು ಅದು ಇದರಲ್ಲಿ ಇನ್ಕ್ಲೂಡಿಂಗ್ ಆಗ್ತದ? ಓ, ಬ್ಲಡ್ ಒಳಗಡೆ ಎಲ್ಲಾನು ಇರ್ತದೆ ಸರ್, ಅದನ್ನ ನಾವು ವಿಭಜನೆ ಮಾಡ್ತೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಧನ್ಯವಾದ. ಹಲೋ, ಹಲೋ, ಹಲೋ, ಹಲೋ, ಹಲೋ, ರೇಡಿಯೋ ದೂರ ಇಡ್ಬೇಕ್ರಿ ಫಸ್ಟ್. ಅಲ್ಲ ರೀ ಮೇಡಮ್. ಹೇಳ್ರಿ, ನಿಮ್ಮ ಹೆಸರೇನು? ಶೋಭಾ ಪಾಟೀಲ್ ಅಂತ ಹೇಳಿ ಮುಂಡ್ರಿಯಿಂದ ರೀ. ಹಾ, ಪ್ರಶ್ನೆ ಕೇಳ್ರಿ. ಹಾ ರೀ ಮೇಡಮ್, ಈಗ ಲೇಡೀಸ್ ನಾನು 5 times ಕೊಟ್ಟೇನ್ರಿ ಮೇಡಮ್ ಈಗ ಬ್ಲಡ್. ಆದ್ರೆ ಮೇಡಮ್ ಇವಾಗ 2 times ಹೋದಾಗ 11 ಅಂತ ಬಂತ್ರಿ ಮೇಡಮ್ ಎಚ್ ಬಿ ನಂದು. ನನ್ ಕ್ವಶನ್ ಇಸ್ ಹೌ ಟು ಇನ್ಕ್ರೀಸ್ ಅವರ್ ಎಚ್ ಬಿ ಅಂಡ್ ಹಿಮೋಗ್ಲೋಬಿನ್ ಇನ್ಕ್ರೀಸ್ ಮಾಡೋಕೆ ಸರಿಯಾದ ಆಹಾರ ತಗೋಬೇಕು. ಅಂದ್ರೆ ಐರನ್ ಕಂಟಿನ್ಯೂಡ್ ಆಹಾರ ಅಂದ್ರೆ ಈಗ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಅಂದ್ರೆ ತಪ್ಪಲ ಪಲ್ಲೆ, ಓಕೆ, ಆಮೇಲೆ ಇದು ದ್ರಾಕ್ಷಿ, ದ್ರಾಕ್ಷಿ ನೆನ್ಸಿಬಿಟ್ಟು ಬೆಳಿಗ್ಗೆ ರಾತ್ರಿ ನೆನೆಸಿ ಬೆಳಿಗ್ಗೆ ತಗೋಬೇಕು. ಓಕೆ, ಆಮೇಲೆ ಬೆಲ್ಲ ತಗೋಬೇಕು, ಬೀಟ್ರೂಟ್ ತಗೋಬೇಕು, ಆಮೇಲೆ ಕರಿಬೇವು. ಆಲ್ ದಿಸ್ ವಿಲ್ ಇನ್ಕ್ರೀಸ್ ಯುವರ್ ಹಿಮೋಗ್ಲೋಬಿನ್. ಒಂದು ವರ್ಷ ತನಕ ಕೊಡಬಹುದು, ಒಂದು ವರ್ಷ ಆದ್ಮೇಲೆ ಕೊಡಬಹುದು. ಒಂದು ವರ್ಷ ಕೊಡ್ಬೇಡಮ್ಮ. ಓಕೆ, ಧನ್ಯವಾದ. ಹಲೋ, ರಮಾ ಮೇಡಮ್ ಅವರಿಗೆ ನಮಸ್ಕಾರ. ಹೇಳ್ರಿ. ಹಲೋ, ಮೇಡಮ್ ಅವ್ರೆ, ನನ್ನ ಹೆಸರು ಶರಣಬಸವ ಅಂತ ಹೇಳ್ಬಿಟ್ಟು. ಊರು? ಹೋದ್ಪೇಟೆ, ಯಾದಗಿರಿ ಡಿಸ್ಟ್ರಿಕ್ಟ್ ಹೋದ್ಪೇಟೆ. ಸೊ ಲಕ್ಷ್ಮೀ ದೇವಿ ಮೇಡಮ್ ಅವ್ರಿಗೆ ಕೂಡ ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮೇಡಮ್ ಅವ್ರೆ, ನಾವು ಅಂಗವಿಕಲರು. ಸೊ ನಾವು ಮೊನ್ನೆ ಹಾಸ್ಪಿಟಲ್ ಹೋಗಿದ್ದೆ, ನೀವು ಅಂಗವಿಕಲರ್ ರಕ್ತ ಕೊಡಂಗಿಲ್ಲ ಅಂತ ಹೇಳಿದ್ರು. ಹಾಗೇನಿಲ್ಲ ಸರ್, ಲಂಗವಿಕಲ ಈಗ ಇವತ್ತೇ ಬೆಳಿಗ್ಗೆ ನಮಗೆ ಒಬ್ರು ಪೋಲಿಯೋ ಅಟ್ಯಾಕ್ ಆಗಿದ್ದ ಡೋನರ್ ಇದು ಈ ಕೇಮ್ ಅಂಡ್ ಈಸ್ ಡೊನೇಟಿವ್ 26th ಸತಿ ಕೊಟ್ಟು ಹೋದ್ರಿ ಈಗ 26 times. ಏನು ಪ್ರಾಬ್ಲಮ್? ಬಹಳ ಒಳ್ಳೆ ಪ್ರಶ್ನೆ ಇದು. ನಿಮ್ ಹೆಸರು ಏನಂದ್ರಿ? ನಿಮ್ ಹೆಸರು ಏನಂದ್ರೆ? ಶರಣಬಸವ ಅವ್ರೆ, ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಈಗ ನೋಡ್ರಿ, ಅವರು ಪ್ರೂಫ್ ಸಹಿತ ಉತ್ತರ ಕೊಡ್ಲಿಕ್ಕತ್ತಾರ, 26 ಕೊಟ್ಟು ಹೋಗ್ಯಾರ ಅಂತ ಹೇಳಿ. 26th ಸತಿ ಸರ್ ಅವರು. ಅವರಿಗೆ ಬ್ಯಾಕ್ ಬೋನ್ ಏನೋ ಪ್ರಾಬ್ಲಮ್ ಆಗಿ ಹೀ ಇಸ್ ಲಿಂಪಿಂಗ್, ಬಟ್ ಅದು ಸರ್ಜರಿ ಆಗಿತ್ತಂತೆ. ಸೊ ಈಗ ಈಗ ಇವತ್ತೇ ಕೊಟ್ಟು ಈಗ ಅರ್ಧ ತಾಸು ಕೆಳಗೆ ಕೊಟ್ಟು ಹೋಗಿದ್ದಾರೆ. ಅದೇ ಮೇಡಮ್, ಯಾಕಂದ್ರೆ ನೆಸೆಸರಿ ಬ್ಲಡ್ ಬೇಕಾಗಿತ್ತು, ನಾನ್ ಕೊಡ್ತೀನಿ ಅಂದ್ರೆ ಇಲ್ಲ ರೀ ಅಂಗವಿಕಲರ್ ಕೊಡಂಗಿಲ್ಲ ಅಂತ ಹೇಳಿದ್ರೆ ಮೇಡಮ್ ಬಸವೇಶ್ವರ ಆಸ್ಪತ್ರೆ ಹಾಗೇನಿಲ್ಲ ಸರ್. ಹಾ ಕೊಡ್ಬೋದಲ್ಲ. ಹೌದು, ತುಂಬಾ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್. ಹಲೋ ಹಲೋ, ಹಾ ಹೇಳ್ರಿ. ಹಾ, ಲಕ್ಷ್ಮೀ ದೇವಿಯವರಿಗೂ ಹಾಗೂ ಮಾಯಾದೇವಿಯವರಿಗೆ ನಮಸ್ಕಾರ. ನಮಸ್ಕಾರ. ನಾನು ನೇಮಿತ ಕೇಳೋದು ಉದಯಟೇಲ್ ರೀ ಮೇಡಮ್ ಮಾತಾಡ್ತಾ ಇರೋದು. ಈಗ ರೀ ರಕ್ತದಾನ ಕೊಡುವರು ಆರೋಗ್ಯ ಇಲ್ಲದವ್ರ ಅಂತಂದ್ರಲ್ ರೀ, ಅದ್ ನೋಟ್ ವಿವರಿಸ್ತೀರೇನ್ರಿ ನೋಟ್? ಆರೋಗ್ಯ ಅಂದ್ರೆ ಇಷ್ಟೆಲ್ಲ ಕಾಯಿಲೆ ಬಗ್ಗೆ ಹೇಳಿದ್ನಲ್ಲ ಸರ್, ಅದು ಅಂದ್ರೆ ನಂಜೇನಿರಬಾರ್ದು, ಜ್ವರ ಹೇಳಿದ್ರಿ ಮೇಡಮ್, ಈ ನೋಟ್ ಗುರುತಾಗ್ಲಿಲ್ಲ. ಜ್ವರ ಕೆಮ್ಮು ನೆಗಡಿ ಇರಬಾರ್ದು ಸರ್. ಅದ್ರ ಬಗ್ಗೆ ಟ್ಯಾಬ್ಲೆಟ್ಸ್ ತಗೊಂಡಿರಬಾರ್ದು ಮೂರ್ ದಿವಸದಲ್ಲಿ, ಆಲ್ಕೋಹಾಲ್ ತಗೊಂಡಿರಬಾರ್ದು, ಆಮೇಲೆ ಏನು ನಂಜಿನ ಕಾಯಿಲೆ ಇರಬಾರ್ದು, ಓಕೆ, ರಕ್ತ ಹಾಕಿಸ್ಕೊಂಡಿರಬಾರ್ದು, ಹಚ್ಚೆ ಹಾಕಿಸಿರಬಾರ್ದು, ಈ ಥರದ್ದು ಭಾಳ ಇದೆ ಅಂದರೆ 2 ತಿಂಗಳಿಗೆ 6 ತಿಂಗಳಿಗೆ 1 ವರ್ಷಕ್ಕೆ ಈ ಥರ ಬೇರೆ ಬೇರೆ ಇದೆ ಸರ್. ಸೊ ಅದನ್ನೇ ಕೇಳಬೇಕಂತ ಮಾಡಿದ್ದೆ ಮೇಡಮ್. ಹೌದು, ಧನ್ಯವಾದ ಗುರುನಾಥ್ ಅವರಿಗೆ. ಹಲೋ, ನಮಸ್ತೆ ಮೇಡಮ್ ರೀ. ನಮಸ್ತೆ ಲಕ್ಷ್ಮೀ ಮೇಡಮ್ ಅವ್ರಿಗೆ ನಮಸ್ತೆ ಸರ್. ಸಮಸ್ಯೆ, ನಾನು ಬೆಳಗಾವಿ ಜಿಲ್ಲೆ ರಾಯಭಾಗ ತಾಲೂಕು ಮುಗಲ್ಕೋಡದಿಂದ ನಿಯಮಿತ ಚೊಲಗ ಶಿವಲಿಂಗ ಹಿರೇಮಠ ಮಾತಾಡಿದ್ರಿ. ಹೇಳಿ ಶಿವಲಿಂಗ. ನಂದು ಪ್ರಶ್ನೆ ಏನಂದ್ರೆ ರೀ, ರಕ್ತದಾನವನ್ನು ಮಾಡುವುದರಿಂದ ಕೆಟ್ಟ ಕೊಲೆಸ್ಟ್ರಾಲ್ ಅನ್ನ ಹೊರಗೆ ಹಾಕಬಹುದು ಅಂತಾರೆ, ಇದು ಎಷ್ಟರ ಮಟ್ಟಿಗೆ ಸತ್ಯ ಮೇಡಮ್? ಹೌದು ಅಂದ್ರೆ ರಕ್ತ ಹೊರಗಡೆ ರಕ್ತ ಕೊಡೋದ್ರಿಂದ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ನಮ್ಮಲ್ಲಿ ಮೈಯಲ್ಲಿ ಇದ್ದಿದ್ದಂತೂ ಹೊರಗಡೆ ಹೋಗುತ್ತೆ ಸರ್. ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಹೊರಗಡೆ ಹೋಗೋದ್ರಿಂದ ಹೈಪರ್ ಟೆನ್ಷನ್ ಅಂದ್ರೆ ಬಿ ಪಿ ಬರೋ ಸಮಸ್ಯೆ ಕಡಿಮೆ ಆಗುತ್ತೆ, ಮತ್ತೆ ಹಾರ್ಟ್ ಅಟ್ಯಾಕ್ ಬರೋ ರೇಟು ಕಡಿಮೆ ಆಗುತ್ತೆ. ಸೊ ಇದ್ರೆ ಒಳ್ಳೇದಾಗ್ತದೆ ಅಂತ ನಿಮಗೆ ಒಳ್ಳೇದಾಗುತ್ತೆ ಸರ್. ಹೌದು, ಥ್ಯಾಂಕ್ಸ್ ರೀ ಮೇಡಮ್ ಅವರ ಮಾಹಿತಿಗೆ. ಥ್ಯಾಂಕ್ ಯು. ಹಲೋ ಹಲೋ, ಹಾ ಹೇಳ್ರಿ. ಎಸ್ ಡಿ ಎಂ ಆರೋಗ್ಯ ಸಂವಾದ. ಪ್ರಶ್ನೆ ಏನೈತಲ್ರಿ, ನಮ್ಗೆ ನೆನಪಿಲ್ರಿ. ಇವತ್ತು ವಿಶ್ವ ರಕ್ತದಾನಿಗಳ ದಿನ. ಈಗ ಅತಿ ಶರೀರ ಅವ್ರ ತೂಕ ಜಾಸ್ತಿ ಇತ್ತಂತಂದ್ರೆ ರಕ್ತದಾನ ಮಾಡಕ್ ಬರ್ತಾನ್ರಿ? ನೀವು ನಿಮ್ಮ ಹೆಸರು ಊರಿನ ಹೆಸರು ಹೇಳ್ರಿ ಮೊದ್ಲ. ನೆನಪಿಲ್ರಿ. ಇವತ್ತು ವಿಶ್ವ ರಕ್ತದಾನಿಗಳ ದಿನ. ಈಗ ಅತಿ ಶರೀರ ಅವ್ರ ತೂಕ ಜಾಸ್ತಿ ಇತ್ತಂತಂದ್ರೆ ರಕ್ತದಾನ ಮಾಡಕ್ ಬರ್ತಾನ್ರಿ? ನೀವು ನಿಮ್ಮ ಹೆಸರು ಊರಿನ ಹೆಸರು ಹೇಳ್ರಿ ಮೊದ್ಲ. ಹೊಂಗಪ್ಪ ಕಲ್ಲಪ್ಪ ಸಿದ್ದನಗೌಡ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ಕಟ್ಕೋಳ್ರಿ. ಹ್ಞೂ ಹೇಳ್ತಾರ. ರಕ್ತದಾನ ಮಾಡ್ಬೋದು ಸರ್, ವೇಟ್ ಜಾಸ್ತಿ ಇದ್ರೆ ಏನ್ ತೊಂದರೆ ಏನಿಲ್ಲ. ಅದು ಅಂದ್ರೆ ನಿಮ್ದು ವೇನ್ ಅಂದ್ರೆ ಇದು ಕರೆಕ್ಟ್ ಆಗಿ ಸಿಕ್ಕರೆ ರಕ್ತ ತೆಗಿಬಹುದು, ಏನ್ ತೊಂದರೆ ಇಲ್ಲ. ಅಂದ್ರೆ ನಮ್ಗೆ ತೂಕ ಜಾಸ್ತಿ ಐತಲ್ಲ, ಅದಕ್ಕೆ ನಾವು ರಕ್ತದಾನದ್ದು ಮಾಡಕ್ ಅನುಕೂಲ ಆಗುತ್ತೆ ಏನೋ, ಮತ್ತೆ ರಕ್ತದಾನ ಮಾಡಕ್ ಏಕಾಏಕಿ ರಕ್ತದಾನ ಕಡಿಮೆ ಮಾಂಸ ಹೆಚ್ಚೈತೆ ಅಂತ ಹೇಳ್ತಾರೆ ಡಾಕ್ಟರ್. ಹಂಗೇನಿಲ್ಲ, ಅದು ಚೆಕ್ ಮಾಡಿ ನೋಡ್ಕೊಂಡು ಕರೆಕ್ಟ್ ಇದೆ ತಗೋಬಹುದು ಸರ್, ಏನ್ ತೊಂದರೆ ಇಲ್ಲ. ಆಯ್ತು ಮೇಡಮ್, ಓಕೆ, ಧನ್ಯವಾದ. ಮತ್ತಷ್ಟು ಕರೆಗಳು ಬರ್ಲಿಕ್ಕವ. ಹಲೋ ಹಲೋ, ರೇಡಿಯೋ ಸ್ವಲ್ಪ ದೂರ ಇಟ್ಟು ಮಾತಾಡ್ರಿ. ಕೃಷ್ಣ ಅಂತ ಹೇಳಿ. ಕೃಷ್ಣ ಅವರು, ನೀವು ರೇಡಿಯೋ ದೂರ ಇಟ್ಟು ಮಾತಾಡ್ಬೇಕ್ರಿ. ಯಾವ ಊರಿಂದ? ದಾವಣಗೆರೆ. ಹಾ, ರೇಡಿಯೋ ದೂರ ಇಟ್ರಿ. ಅಂದ್ರೆ ಇದು ಬಿ ಪಿ ಬಗ್ಗೆ ಸ್ವಲ್ಪ ಇದ್ದವರು ಬಿ ಪಿ ಹಂಗ ಡೊನೇಟ್ ಮಾಡಬಹುದು ಏನಂತ, ಜಾಸ್ತಿ ಬಿ ಪಿ ಇದ್ದವರು ಕಡಿಮೆ ಬಿ ಪಿ ಜಾಸ್ತಿ ಇದ್ದವರು ಕೊಡಕ್ ಬರೋದಿಲ್ಲ ಸರ್. ಅವ್ರ ಟ್ಯಾಬ್ಲೆಟ್ಸ್ ಮೇಲೆ ಇರ್ತಾರೆ, ಟ್ಯಾಬ್ಲೆಟ್ಸ್ ತಗೋತಾ ಅದು ನಾರ್ಮಲ್ ಇರುತ್ತೆ. ಬಟ್ ಸೊ ಹೈ ಬಿ ಪಿ ಜಾಸ್ತಿ ಅಥವಾ ಬಿ ಪಿ ಕಡಿಮೆ ಇದ್ದಾಗ ಡೊನೇಟ್ ಮಾಡಕ್ ಬರೋದಿಲ್ಲ ಸರ್. ಕಡಿಮೆ ಇದ್ದಾಗ ಮಾಡಬಹುದು, ಬರೋದಿಲ್ಲ. ಕಡಿಮೆ ಇದ್ದಾಗ ಬರಂಗಿಲ್ಲ, ಹೆಚ್ಚಿದ್ರು ಬರಂಗಿಲ್ಲ, ನಾರ್ಮಲ್ ಇರ್ಬೇಕು ಸರ್. ಅಂದ್ರೆ ನಮ್ದು ಬಾರ್ಡರ್ ಏಟ್ ಅಂತಂದಾರ, ಅದಕ್ಕೆ ಕೊಡಬಹುದು. ಅದು ಚೆಕ್ ಮಾಡಿಸ್ ನೋಡಿ ಸರ್, ಅದು ಬಿ ಪಿ ಏನ್ ಫಿಕ್ಸ್ಡ್ ಇರಲ್ಲ ಸರ್, ನೋಡ್ಕೊಂಡು ನಾರ್ಮಲ್ ಇದ್ದಾಗ ಕೊಡಬಹುದು ಸರ್. ಇಲ್ಲ ನಮ್ದು ನಾರ್ಮಲ್, ನಾನು ಆಕ್ಚುಲಿ 10 ಸರಿ ಕೊಟ್ಟಿನಿ ಈಗ. ಓಕೆ. ನಮ್ದು 90-140 ಇದೆ ರೀ, ಅಂದ್ರೆ ಬಾರ್ಡರ್ ಇದೆ ಅಂತಂದಾರ. ಬಿಪಿ 5 mg ಹೋಗಿ ಸ್ಟಾರ್ಟ್ ಮಾಡಿದಾರೆ. ಬಿ ಪಿ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ? ಬಾರ್ಡರ್ ಅಂದ್ರೆ ಇನ್ನು 90-140 ರೀ. 90-140 ಓಕೆ. ಆಮೇಲೆ ನೀವು ಬಿ ಪಿ ಗುಳಿಗೆ ಶುರು ಮಾಡಿದ್ರೆ ಕೊಡಕ್ ಬರೋದಿಲ್ಲ ಸರ್. 5 mg ಗುಳಿಗೆ ತೋತಿದ್ದೀವಿ. ಸರಿ. ಧನ್ಯವಾದ. ಈಗ ಅದಕ್ಕೆ ಡಾಕ್ಟರ್, ಯಾರು ಕೊಡ್ಲಿಕ್ಕೆ ಬಯಸ್ತಾರಲ್ಲ ಅವರು ತಮ್ದು ಬಿ ಪಿ ಲೋ ಬಿ ಪಿ ಅಥವಾ ಹೈ ಬಿ ಪಿ ಅನ್ನೋದು ಗೊತ್ತಿರ್ಲಾರ್ದ ಕೊಡಬಾರ್ದು ಅನ್ನೋದು ಒಂದು ಕಿವಿ. ಹಲೋ, ನಮಸ್ತೆ ಮೇಡಮ್. ಏನ್ ಅಂದ್ರೆ ನಾನೇ ಪಾಟೀಲ್, ಒಂದೊಂದ್ ಚಿಕ್ಕ ಪ್ರಶ್ನೆ ಐತೆ ಮೇಡಮ್ ಸ್ವಲ್ಪ. ಏನಂದ್ರೆ ಮೇಡಮ್, ಈಗ ನೀವು ಇಷ್ಟೆಲ್ಲಾ ಕಂಡೀಷನ್ಸ್ ಹೇಳಿದ್ರಿ ಮೇಡಮ್, ನೀವು ಈಗ ಇಷ್ಟೆಲ್ಲಾ ಕಂಡೀಷನ್ ಹೇಳಿದಾಗ ಈಗ ತಕ್ಷಣಕ್ಕೆ ಒಂದು ಯಾವ್ದಾದ್ರು ದೊಡ್ಡ ಅಪಘಾತ ಅಥವಾ ದುರ್ಘಟನೆ ಆಗಿ ಕೆಲವೊಂದಷ್ಟು ಜನ ಅಡ್ಮಿಟ್ ಆಗ್ತಾರೆ ಮೇಡಮ್, ಆ ಸಂದರ್ಭದಲ್ಲಿ ಈ ಅಷ್ಟು ಕಂಡೀಷನ್ ಗಳನ್ನ ನೀವು ಫಾಲೋ ಮಾಡಿ ಅವ್ರಿಗೆ ರಕ್ತ ಕೊಡ್ಲಿಕ್ಕೆ ಆಗ್ತದೆಲ್ಲ ಕಂಡೀಷನ್ ಫಾಲೋ ಮಾಡ್ಲೇಬೇಕು ಸರ್. ಯಾಕಂದ್ರೆ ರಕ್ತ ಕೊಡೋರು ತಗೊಳೋದಕ್ಕಿಂತ ರಕ್ತ ನಾವ್ ತಗೋತಿದ್ವಲ್ಲ ದಾನಿದು ನಾವ್ ಬಹಳ ಇಂಪಾರ್ಟೆನ್ಸ್ ಇರುತ್ತೆ ಸರ್. ಸೊ ಅವ್ರಿಗೂ ಚೆಕ್ ಅಂದ್ರೆ ಅಷ್ಟ್ ಚೆಕ್ ಆಗ್ಲೇಬೇಕು ಸರ್. ಇದು ಸ್ಟಾಕ್ ಅಲ್ಲಿ ಇರುತ್ತಲ್ಲ ಸರ್, ಹಂಗೇನಾದ್ರು ಇದಾಗೆ ಬದಲಿ ರಕ್ತ ಕೊಡೋದು ಈ ತರ ಬೈ ಚಾನ್ಸ್ ಏನೋ ಪೇಷಂಟ್ ಗೆ ರಕ್ತ ಸಿಗ್ಲಿಲ್ಲ, ಓ ನೆಗೆಟಿವ್ ಅಂತ ಒಂದು ಬ್ಲಡ್ ಇರುತ್ತೆ, ಅದನ್ನ ಯಾರಿಗಾರು ಕೊಡ್ಬೋದು, ಆ ತರದ್ದೆಲ್ಲ ಇರುತ್ತೆ ಸರ್. ಸೊ ಆದಷ್ಟು ವಿ ಟ್ರೈ ಟು ಅಂದ್ರೆ ಅದನ್ನೆಲ್ಲ ಫಾಲೋ ಮಾಡ್ಲೇಬೇಕಾಗತ್ತೆ ಸರ್. ವಿಂಡೋ ಪೀರಿಯಡ್ ಎಲ್ಲ ಸಿರಿಸ್ಕ್ ಇರುತ್ತಲ್ಲ ಮೇಡಮ್, ಹಾಗಾಗಿ ವಿಂಡೋ ಪೀರಿಯಡ್ ಅದು ಡಿಫರೆಂಟ್ ಸರ್ ಮತ್ತೆ ಅದು. ಧನ್ಯವಾದ. ಹಲೋ ನಮಸ್ತೆ ಮೇಡಮ್ ರೀ. ನಮಸ್ತೆ, ನಾ ಶಿವಲಿಂಗ ಹಿರೇಮಠ ಮಾತಾಡ್ರಿ. ಹೇಳ್ರಿ ಪ್ರಶ್ನೆ ಕೇಳಿ. ಮೇಡಮ್ ಅನ್ನುವಂಥ ಪ್ರಶ್ನೆ ಏನಂದ್ರೆ ರೀ, ಈಗ ರಕ್ತವನ್ನ ಗ್ರೂಪ್ ಅದು ಇದು ಎಲ್ಲ ಚೆಕ್ ಮಾಡಿ ಹಾಕಿರ್ತಾರೆ, ಆದ್ರೂ ಪೇಷಂಟ್ ಅದೊಮ್ಮೆ ಹೊಂದಲ್ದ ಸಾಯು ಸಾಧ್ಯತೆ ಇರುತ್ತಲ್ರಿ ಮೇಡಮ್, ಯಾಕಂತೇಳಿ ಗೊತ್ತಾಗಿ ಟ್ರಾನ್ಸ್ಫ್ಯೂಷನ್ ರಿಯಾಕ್ಷನ್ ಅಂತ ಆಗೋ ಚಾನ್ಸಸ್ ಇರುತ್ತೆ ಸರ್. ನಾವು ಕ್ರಾಸ್ ಮ್ಯಾಚಿಂಗ್ ಅಂದ್ರೆ ಹೊಂದಿಸಿ ನೋಡಿನೇ ಕೊಟ್ಟಿರ್ತೀವಿ, ಒಂದೊಂದ್ಸತಿ ಆಗೋ ಚಾನ್ಸ್ ಇರುತ್ತೆ. ಸೊ ಅದನ್ನ ಆಕ್ಚುಲಿ ಬ್ಲಡ್ ಕೊಡ್ಬೇಕಾದ್ರೆ ಡಾಕ್ಟರ್ ಜೊತೆಗೆ ಇದ್ದು ನೋಡ್ಕೊಂಡು ಪ್ರತಿ 5 ನಿಮಿಷಕ್ಕೊಮ್ಮೆ ಚೆಕ್ ಮಾಡ್ಕೊಂಡು ನೋಡಿ ಏನಾದ್ರು ತೊಂದರೆ ಇದೆ ತಕ್ಷಣ ಸ್ಟಾಪ್ ಮಾಡ್ಬೇಕು ಸರ್. ಸೊ ರಿಯಾಕ್ಷನ್ ಅಲ್ಲ ಆಗುತ್ತೆ ಸರ್, ಆಗುತ್ತೆ, ಅದ್ರೊಳಗೆ ಸ್ವಲ್ಪ ಅಲರ್ಜಿಕ್ ರಿಯಾಕ್ಷನ್ ಅಂತ ಆಗುತ್ತೆ ಸರ್. ಅಲರ್ಜಿಕ್ ಅಂದ್ರೆ ಈಗ ದೇಹ ಹೆಂಗೆಂಗೋ ವರ್ತಿಸಿದಾಗ ಏನು ಹೇಳಿಕೆ ಬರುದು, ಅದು ಆ ಪೇಷಂಟ್ ಡೋನರ್ ಅಲ್ಲಿ ಇದ್ದಂತ ಆಂಟಿಜನ್ ಆಂಟಿಬಾಡಿ ಅಂತ ಹೇಳ್ತೀವಲ್ಲ ಅದು ಒಬ್ಬೊಬ್ಬರಿಗೆ ಈ ಮೈಗೆ ಹೊಂದ್ಲಿಕ್ಕಿಲ್ಲ. ಸೊ ಅಂತ ಟೈಮಲ್ಲಿ ಆಗೋ ಚಾನ್ಸ್ ಇರುತ್ತೆ, ಹಂಗೇನಿದ್ರೆ ಅದನ್ನ ಸ್ಟಾಪ್ ಮಾಡ್ಬೇಕು. ಎಲ್ಲಾ ರಕ್ತದಾನಿಗಳಿಗೂ ಈ ಮುಖಾಂತರ ಶುಭಾಶಯ ಹೇಳ್ತೇನೆ ಮೇಡಮ್. ಹೌದ್ರಿ, ಆಯ್ತ್ರಿ, ತಿಳಿಸ್ತೀವಿ ನಾವು. ಧನ್ಯವಾದ ಡಾಕ್ಟರ್. ನೀವು ಹೇಳಿಗತ್ತಿದ್ರಿ 3 ತಿಂಗಳ ತನಕ ಕೊಡಬಾರ್ದು ಅಂತ, ಹೌದು, ಒಮ್ಮೆ ಕೊಟ್ಟಮೇಲೆ ಯಾಕೆ? ಅದು ಯಾಕಂದ್ರೆ ಮೇಡಮ್, ರಕ್ತ ಕೊಟ್ಟಿದ್ದು 24 ತಾಸೊಳಗೆ ನೀರಿನ ಅಂಶ ವಾಪಸ್ ಬಂದ್ಬಿಡತ್ತೆ, ಆದರೆ ಹಿಮೋಗ್ಲೋಬಿನ್ ಅಂಶ ವಾಪಸ್ ಮೈಗೆ ಬರೋದಕ್ಕೆ 1.5 ತಿಂಗಳು 4-6 ವಾರ ಬೇಕಾಗತ್ತೆ. ಸೊ ಪ್ಲಸ್ 1-6 ವಾರ ಬಿಟ್ಟು ನೀವು ಆಮೇಲೆ 3 ಮಂತ್ಸ್ ಆದ್ಮೇಲೆ ಯು ಆರ್ ಫಿಟ್ ಟು ಡೊನೇಟ್. ಓಹೋ, ಅದೇ ಒಂದು. ಹಲೋ, ಎಸ್ಟ್ರೀಮ್ ಆರೋಗ್ಯ ಸಂವಾದ. ಹೌದ್ರಿ, ಧಾರವಾಡ ಚಂದ್ರಿ ಮೇಡಮ್. ಹೌದ್ರಿ, ನಾವು ಪಾಮಲಿನಿಂದ ಚೆನ್ನಪ್ಪ ಶಿವರಾಮ್ ಕಂಬಾರ್ ಅಂತ ಹೇಳ್ರಿ. ಕೇಳ್ರಿ ಪ್ರಶ್ನೆ ಕೇಳ್ರಿ ಚೆನ್ನಪ್ಪ. ಅದ ರಕ್ತದಾನದ ಅಂತ ಹೇಳಿ ಹಾಕ್ತಿರ್ರಿ, ಅದಕ್ಕಾಗಿ ನಾವು ಫೋನ್ ಹಚ್ಚಿದ್ರಿ. ಅದೇ ನಿಮ್ಗೆ ಪ್ರಶ್ನೆ ಏನಿತ್ತು ಚೆನ್ನಪ್ಪ? ಅದ ರಕ್ತದಾನ ಅಂತ ಹೇಳ್ರಲ್ಲ ಈಗ್ರಿ, ಅದು ನಮ್ದು ಬಿಪಿ ಐತ್ರಿ, ಅದಕ್ಕಾಗಿ ಕೊಡಬಹುದನಾ ಏನ ಇಲ್ಲ ಅಂತ ಕೇಳಕ್. ಬಿಪಿ ಇದ್ರೆ ಕೊಡಕ್ ಬರೋದಿಲ್ಲ ಸರ್, ಬಿಪಿ ಇದ್ದು ಹುಡುಗಿ ಎಲ್ಲ ತಗೋತಾ ಇದ್ರೆ ಕೊಡಕ್ ಬರೋದಿಲ್ಲ. ಹೌದ್ರಿ, ಧನ್ಯವಾದ. ಹಲೋ, ನಮಸ್ಕಾರ. ಸರಿಯಾಗಿ ಕೇಳಿಸ್ತಿಲ್ಲ, ಸ್ವಲ್ಪ ಸಿಗ್ನಲ್ ಇರೋ ಕಡೆ ಬಂದು ಮಾತಾಡ್ರಿ. ಯಾರು ಮಾತಾಡೋದು? ನಾವು ಗದನಿಂದ ಶಂಕರ್ ಅಂತ ಹೇಳಿ ಮಾತಾಡ್ತಿದ್ರು ಮೇಡಮ್. ಹಾ, ಪ್ರಶ್ನೆ ಕೇಳ್ರಿ. ಮಾಡಿರಂತೇಳಿ ತಿಳಿಸಿದ್ದಾರೆ ರಕ್ತದಾನದಲ್ಲಿ. ಸರಿ ಕೇಳಿಸ್ತಾನೆ ಇಲ್ಲ ಶಂಕರ್ ಅವ್ರ. ಇಲ್ಲ, ಅದು ನೀವು ಸಿಗ್ನಲ್ ಇರೋ ಕಡೆ ಬಂದು ನಿಂತು ಮಾಡ್ಬೇಕಷ್ಟೇ, ಕೇಳಿಸ್ತಾ ಇಲ್ಲ, ನಿಮ್ಮ ಧ್ವನಿ ಕೇಳಿಸ್ಲಿಕ್ಕತ್ತಿಲ್ಲ. ಹಲೋ, ಇಲ್ಲ ಇನ್ನೊಮ್ಮೆ ಪ್ರಯತ್ನ ಮಾಡ್ರಿ ಶಂಕರ್. ಈ RDP ಮತ್ತೆ SDP ಅಂದ್ರೆ ಏನು ಡಾಕ್ಟರ್? ಇದು ರ್ಯಾಂಡಮ್ ಡೋನರ್ ಪ್ಲೇಟೆಡ್ ಮತ್ತು ಸಿಂಗಲ್ ಡೋನರ್ ಪ್ಲೇಟೆಡ್ ಅಂತ ಕರಿತೀವಿ. ರ್ಯಾಂಡಮ್ ಡೋನರ್ ಅಂದರೆ ನಾವು 450 ml ಬ್ಲಡ್ ತೆಗೆದು ಅದರೊಳಗೆ ನಾವು ವಿಭಜನೆ ಮಾಡಿ 50 ml ಪ್ಲಾಸ್ಮಾ ಸಿಗುತ್ತೆ, ಪ್ಲೇಟ್ಲೆಟ್ ಸಿಗುತ್ತೆ, ರ್ಯಾಂಡಮ್ ಡೋನರ್ ಪ್ಲೇಟ್ಲೆಟ್. ಆದರೆ SDP ಅಂದರೆ ಏನು, ಒಂದು ಏಫರಿಸಿಸ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ, ಡೋನರ್ ಮಲ್ಕೋತಾನೆ, ಅವನ ಬ್ಲಡ್ ಹೊರಗಡೆ ಬರುತ್ತೆ, ಸೆಂಟ್ರಿಫ್ಯೂಜ್ ಆಗುತ್ತೆ, ಪ್ಲೇಟ್ಲೆಟ್ ಅಷ್ಟೇ ಕಲೆಕ್ಟ್ ಮಾಡಿ ಉಳಿದಿದ್ದ RBC ಮತ್ತು ಪ್ಲಾಸ್ಮಾ ವಾಪಸ್ ಅವನಿಗೆ ಹೋಗುತ್ತೆ. ಅದು ಡಿಫ್ರೆನ್ಸ್. ಹಲೋ, SDM ಆರೋಗ್ಯ ಸಂವಾದ. ನಮಸ್ತೆ ಮೇಡಮ್, ನಾನು ಗುರುನಾಥ್ ಮುನಿಸಿಪಾಲ್ಟಿ ಸಿರೋಳದಿಂದ ಮಾತಾಡೋದು. May 31 ವಿಜೇತ ಆಗಿತ್ತು ಮೇಡಮ್ ನಂದು. ಅದು ನೋಡ್ತಾರ, ಇದು ಇದುವರೆಗೆ ಬಂದಿಲ್ಲ, ಒಟ್ಟ ಅದ್ರ ಬಗ್ಗೆ ಕ್ರಮ ತಗೋರಿ ಮೇಡಮ್. May 31 ಒಂದು ವಾರದೊಳಗೆ ಬರ್ತಿತ್ತು. ಹಲೋ, ಹಲೋ, SDM ಆರೋಗ್ಯ ಸಂವಾದ. ಹಲೋ, ನಾವು ಮಂಜುನಾಥ್ ನಾವೇರ್ ಅಂತ ಹಳೆ ಹುಬ್ಳಿಯಿಂದ. ಪ್ರಶ್ನೆ ಕೇಳ್ರಿ ಮಂಜುನಾಥ್. ಆದ್ರೆ ಇವತ್ತಿಂದ ಏನ ಕೇಳ್ತಿಲ್ಲ, ಇವಾಗ ಅದ್ರ ಸಂಬಂಧ ಕೇಳಿಲ್ಲ ಅಂದ್ರೆ ಹೆಂಗ್ರಿಪ್ಪ? ಮತ್ತ ನಿಮಗ್ ಪ್ರಶ್ನೆ ಕೇಳ್ಬೇಕು ಅಂತಂದ್ರೆ ವಿಷಯ ಏನದ ಅಂತ ಮೊದ್ಲ ಕೇಳ್ಕೋಬೇಕು. ವಿಷಯ ಅದ್ರ ಸಂಬಂಧ ಏನಾದ್ರೂ ಹೇಳಿರ್ತಾ ಇವಾಗ. ಇವತ್ತ ರಕ್ತದಾನಿಗಳ ದಿನ ಅದ, ಆ ಸಂಬಂಧ ಮಾತಾಡಿದ್ರು ಡಾಕ್ಟರ್ ಇಷ್ಟೊತ್ತು. ಹಲೋ, ಈಗ ನೀವು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀನಿ ಅಂತಾರೆ ಡಾಕ್ಟರ್. ನೀವು ಸ್ಪಷ್ಟಾಗಿ ಕೇಳ್ರಿ ಪ್ರಶ್ನೆಯನ್ನ, ಡಾಕ್ಟರ್ ಕೇಳಲಿಕ್ಕೆ. ಧನ್ಯವಾದ. ಹಲೋ ಹಲೋ, ಹಾ ಹೇಳ್ರಿ ಪ್ರಶ್ನೆ ಕೇಳ್ರಿ. ನಮಸ್ಕಾರ ಮೇಡಮ್. ಈಗ ಕೆಲವೊಂದು ರಕ್ತದಾನಿಗಳು ರಕ್ತದಾನ ಮಾಡ್ತಾರೆ, ಮತ್ತು ಯಾವ ಕಾರಣದಿಂದ ಅವರಿಗೆ ಒಂದೊಂದು ಪ್ರಾಬ್ಲಮ್ ಉಂಟಾಗುತ್ತೆ? ಸಪೋಸ್ ಏನಾದ್ರು ಅವ್ರು ವೇಟ್ ಕಡಿಮೆ ಆಗಲಿ, ಅಥವಾ ಯಾವುದೇ ಒಂದು ಕಾರಣದಿಂದ ಒಮ್ಮೆ ಕೊಟ್ಟಿರ್ತಾರೆ ಮತ್ತೊಮ್ಮೆ ರಕ್ತದನ್ನು ಕೊಟ್ಟರ ಮೇಲೆ. ಪ್ರಶ್ನೆ ಲಘು ಕೇಳ್ರಿ, ಲಘು ಕೇಳ್ರಿ, ಟೈಮ್ ಆಗ್ಲಿಕ್ಕೆ. ಅದ ಯಾವ್ದು ಕಾರಣದಿಂದ ಅವರಿಗೆ ಪ್ರಾಬ್ಲಮ್ ಉಂಟಾಗ್ತದೆ? ಸಪೋಸ್ ಒಂದೊಂದು ಪ್ರಾಬ್ಲಮ್ ಉಂಟಾಗ್ತದೆ, ಯಾವ ಕಾರಣದಿಂದ ಕೊಟ್ಟ ಮೇಲೆ? ನಿಮ್ಮ ಹೆಸರು ಹೇಳ್ರಿ, ಯಾವೂರಿಂದ ಕರೆ ಮಾಡ್ಲಿಕ್ಕತ್ತೀರಿ? ಶಿವಾನಂದ, ನಿಪ್ಪಾಣಿಂದ ಮಾತಾಡ್ತೀನಿ. ಕೊಟ್ಟ ಮೇಲೆ ಪ್ರಾಬ್ಲಮ್ ಆಗ್ತದೆ ಸರ್? ಅದೇ ಹೇಳಿದ್ನ ಸರ್, ನಾ ನಿದ್ದೆ ಸರಿಯಾಗಿ ಆಗದೆ ಇದ್ರೆ ಅಥವಾ ಊಟ ಸರಿಯಾಗಿ ಮಾಡದೇ ಇದ್ರೆ ಚಕ್ಕರ್ ಬರೋ ಚಾನ್ಸಸ್ ಇರುತ್ತೆ ಸರ್. ಅಲ್ಲ, ಅದು ಕೊಟ್ಟು ಸ್ವಲ್ಪತ್ತಿಗೆ ಒಬ್ಬೊಬ್ರಿಗೆ ಆಗುತ್ತೆ ಸರ್. ಆಮೇಲೆ ಫಸ್ಟ್ ಟೈಮ್ ಕೊಡ್ಬೇಕಾದ್ರೆ ಟೆನ್ಷನ್ ಎಲ್ಲ ಅದು ಆಗುತ್ತೆ. ಸೊ ಸರಿಯಾಗಿ ನಿದ್ದೆ, ಸರಿಯಾಗಿ ಆಹಾರ, ಸರಿಯಾದ ದ್ರವ ಆಹಾರ ಅಂದ್ರೆ ನೀರೆಲ್ಲ ಸೇವಿಸಿದ್ರೆ ಈ ತರ ಏನು ಆಗೋದಿಲ್ಲ ಸರ್. ನಲವತ್ತೈದು ಕಿಲೋ ಮೇಲೆ ಇರ್ಬೇಕು ಸರ್, ಅಂದ್ರೆ ಮಾತ್ರ ಕೊಡಕ್ ಬರ್ತದೆ. ಧನ್ಯವಾದ. ಇನ್ನು ಸಾಕಷ್ಟು ಕರೆಗಳು ಅವ ಡಾಕ್ಟರ್, ಅದರ ಸಮಯ ಆಗ್ತಾ ಬಂತು. ಎಷ್ಟೊತ್ತು ಬಹಳ ಸಮರ್ಪಕವಾಗಿ ನಮ್ಮ ಅನೇಕ ಶ್ರೋತೃಗಳಿಗೆ ನೀವು ಉತ್ತರಿಸಿದ್ರಿ. ರಕ್ತದಾನದ ಮಹತ್ವ ಅನ್ನೋದ್ರ ಬಗ್ಗೆ ಡಾಕ್ಟರ್ ಲಕ್ಷ್ಮೀದೇವಿ ಕೆ ಬಿ ಅವರು ನಿಮಗೆ ಉತ್ತರಿಸಿದ್ರು. ಇವರು ಸೋಮವಾರದಿಂದ ಶನಿವಾರದವರೆಗೆ ಲಭ್ಯರಿರ್ತಾರೆ. ಇವರ ದೂರವಾಣಿ ಸಂಖ್ಯೆಯನ್ನು ಒಮ್ಮೆ ಗಮನಿಸ್ರಿ ಶ್ರೋತೃಗಳೇ. 0836-277-262 ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳ್ತೀನಿ. 0836-247-262 ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರ ಸಂಖ್ಯೆ 0836-247-777. ಇನ್ನು ಈ ವಾರದ ಪ್ರಶ್ನೆಯನ್ನು ಕೇಳ್ರಿ. ವಿಶ್ವ ರಕ್ತದಾನಿಗಳ ದಿನವೆಂದು ಯಾವತ್ತು ಮತ್ತು ಹೇಗೆ ಆಚರಿಸುತ್ತೇವೆ? ಪ್ರಶ್ನೆಯನ್ನು ಮತ್ತೊಮ್ಮೆ ಕೇಳ್ರಿ. ವಿಶ್ವ ರಕ್ತದಾನಿಗಳ ದಿನವೆಂದು ಯಾವತ್ತು ಮತ್ತು ಹೇಗೆ ಆಚರಿಸುತ್ತೇವೆ? ಉತ್ತರವನ್ನು ಪೋಸ್ಟ್ ಕಾರ್ಡ್ನೊಳಗೆ ಬರೆದು ಕಳಿಸಬೇಕು. ವಿಳಾಸ ಪ್ರಾಂಶುಪಾಲರು, SGM ಮೆಡಿಕಲ್ ಕಾಲೇಜು, ಮಂಜುಶ್ರೀ ನಗರ, ಸತ್ತೂರು, ಧಾರವಾಡ 580009. ಕಾರ್ಯಕ್ರಮದ ನಂತರ 10 ದಿನಗಳ ಒಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ಇನ್ನು May 31 ಕೇಳಿದ ಪ್ರಶ್ನೆ, ತಂಬಾಕಿನ ಚಟಗಳಿಂದ ಬಾಯಿಯಲ್ಲಿ ಉಂಟಾಗುವ ಅರ್ಬುದ ರೋಗದ ಮುನ್ಸೂಚನಾ ಲಕ್ಷಣಗಳೇನು? ಈ ಪ್ರಶ್ನೆಗೆ ಸರಿಯಾದ ಉತ್ತರ, ತಂಬಾಕಿನ ಚಟದಿಂದ ಬಾಯಿಯಲ್ಲಿ ಉಂಟಾಗುವ ಅರ್ಬುದ ರೋಗದ ಮುನ್ಸೂಚನೆಗಳು ಬಾಯಿಯಲ್ಲಿ ಅಲ್ಸರ್ ಅಥವಾ ಹುಣ್ಣು, ಉರಿಯುವಿಕೆ, ಲೋಳೆ ಪದರು ಕಾಣಿಸುವಿಕೆ ಮತ್ತು ಹಲ್ಲುಗಳ ಸಡಿಲಿಕೆ, ಬಾಯಿ ವಾಸನೆ. ಈ ಸರಿಯಾದ ಉತ್ತರವನ್ನು ಬರೆದು ಬಹುಮಾನ ಗಳಿಸಿದವರು ಶ್ರೀ ಯಲ್ಲಪ್ಪ ಗಡಾದಿಯವರು, ವಿಠಲ್ಗುಡಿ ಹತ್ತಿರ ಪೋಸ್ಟ್ 400, ಮೂಡಲ್ಗಿ ತಾಲೂಕು, ಬೆಳಗಾವಿ ಜಿಲ್ಲೆ. ಶ್ರೀ ಯಲ್ಲಪ್ಪ ಅವರಿಗೆ ಅಭಿನಂದನೆಗಳು. ನಿಮಗೆ 1 ವಾರದೊಳಗೆ ಮನಿ ಆರ್ಡರ್ ಮೂಲಕ ಬಹುಮಾನವನ್ನು ಕಳುಹಿಸಿಕೊಡಲಾಗ್ತದೆ. ಇನ್ನು ನಮ್ಮ ಮುಂದಿನ ವಾರದ ವಿಷಯ ಹಾರ್ಮೋನುಗಳ ಬೆಳವಣಿಗೆ. ಈ ಬಗ್ಗೆ ಶ್ರೋತೃಗಳ ಪ್ರಶ್ನೆಗಳಿಗೆ ಉತ್ತರ ನೀಡಲಿಕ್ಕೆ ಹಾಗೂ ಮಾಹಿತಿ ನೀಡಲಿಕ್ಕೆ ಬರುವವರು ಶರೀರ ಕ್ರಿಯಾಶಾಸ್ತ್ರ ವಿಭಾಗದಲ್ಲಿನ ಡಾಕ್ಟರ್ ವಿಠಲ್ ಖೋಡೆ ಅವರು. ಶ್ರೋತೃಬಾಂಧವರೇ, ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದೊಳಗೆ ಇಷ್ಟೊತ್ತು ರಕ್ತದಾನ ಯಾರು ಮಾಡಬಹುದು, ಹೆಂಗೆ ಮಾಡಬಹುದು, ಇದೆಲ್ಲದರ ಬಗ್ಗೆ ನಿಮಗೆ ಉತ್ತರಗಳನ್ನು ನೀಡಿದವರು ಮತ್ತು ಮಾಹಿತಿ ನೀಡಿದವರು ಡಾಕ್ಟರ್ ಲಕ್ಷ್ಮೀದೇವಿ ಕೆ ಬಿ. ಲಕ್ಷ್ಮೀದೇವಿಯವರೇ, ಇನ್ನೂ ಏನಾರೇ ನಿಮ್ಗೆ ಮಹತ್ವದ ಮಾಹಿತಿ ಹೇಳಬೇಕು ಅಂತದೇನು? ಅದು ಒಂದು ಆಟೋಲೋಗಸ್ ಡೊನೇಷನ್ ಅಂತ ಹೇಳ್ಬೇಕಂತ ಇಷ್ಟಪಡ್ತೀನಿ. ಆಟೋಲೋಗಸ್ ಅಂದ್ರೆ ಏನು, ಅವರಿಗೆ ಬೇಕಾದಾಗ ರಕ್ತ ಅವ್ರು ಕೊಟ್ಟು ಆಮೇಲೆ ತಗೊಳತ್ತೆ. ಅಂದ್ರೆ ಈಗ ಏನಾರು ಮೇಜರ್ ಸರ್ಜರಿ ಇರ್ತದೆ, ಅವ್ರ ಹಿಮೋಗ್ಲೋಬಿನ್ ಚೆನ್ನಾಗೇ ಇರ್ತದೆ, ಅವ್ರು 1 ವಾರ 15 ದಿವಸ ಮುಂಚೆ ಅವ್ರ ಬ್ಲಡ್ ಕೊಟ್ಟು ಆ ಬ್ಲಡ್ ಸ್ಟೋರ್ ಮಾಡಿ ಅದೇ ಬ್ಲಡ್ ಅನ್ನ ಪೇಷಂಟ್ ಅದೇ ಅವ್ರು ತಮಗೆ ತಗೋಬಹುದು. ಅಂದ್ರೆ ಬೇರೆಯವ್ರ ಬ್ಲಡ್ ತಗೊಳ್ಳೋ ಅವಶ್ಯಕತೆ ಇಲ್ಲ, ಆಂಟಿಜನ್ ಆಂಟಿಬಾಡಿ ಬೇರೆಯವ್ರ ಆಂಟಿಬಾಡಿ ಬರುತ್ತೆ ಅನ್ನೋ ಇದ್ದವರು ಈ ತರ ಮಾಡ್ತಾರೆ. ಹಾರ್ಟ್ ಆಪರೇಷನ್ ಅಲ್ಲಿ ಒಂದೊಂದ್ಸತಿ ಈ ತರ ಮಾಡೋ ಚಾನ್ಸಸ್ ಇರುತ್ತೆ. ಓಹೋ, ಅಂತೂ ಬಹಳಷ್ಟು ಮಹತ್ವದ ಮಾಹಿತಿಯನ್ನು ನೀಡಿದ್ರಿ ಡಾಕ್ಟರ್ ಲಕ್ಷ್ಮೀದೇವಿ ಕೆ ಬಿ ಅವರ. ನಮ್ಮ ಎಲ್ಲ ಶ್ರೋತೃಗಳ ಪರವಾಗಿ ನಿಮಗೆ ಧನ್ಯವಾದಗಳು. ವಿಶ್ವ ರಕ್ತದಾನಿಗಳ ದಿನದ ಸಂದರ್ಭದೊಳಗೆ ನಮ್ಮ ಶ್ರೋತೃಗಳು ಈ ಬಗ್ಗೆ ಲಕ್ಷ್ಯ ವಹಿಸ್ತಾರೆ, ಆರೋಗ್ಯವಂತರಾದವರು ರಕ್ತದಾನ ಮಾಡ್ತಾರೆ ಅನ್ನೋ ಒಂದು ಆಶಯದೊಂದಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ಧನ್ಯವಾದ ಡಾಕ್ಟರ್. ನಮಸ್ಕಾರ. ಧನ್ಯವಾದಗಳು ಮೇಡಮ್.